ಕೇಂದ್ರ ಸಚಿವ ಅಶ್ವಿನಿ ಕುಮಾರ್ ಚೌಬೆ ಮುಜರಾಯಿ ಇಲಾಖೆ ದೇವಸ್ಥಾನಗಳಲ್ಲಿ ಎಲ್ಲ ಸಮುದಾಯದವರಿಗೆ ಮುಕ್ತ ಪ್ರವೇಶ ಸಚಿವ ರಾಮಲಿಂಗಾರೆಡ್ಡಿ ಸ್ಯಾಫ್ ಫುಟ್ಬಾಲ್ ಚಾಂಪಿಯನ್ಶಿಪ್ ಬೆಂಗಳೂರಿನಲ್ಲಿಂದು ಭಾರತ ನೇಪಾಳ ತಂಡಗಳು ಮುಖಾಮುಖಿ ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ಆಕಾಶವಾಣಿ ಹಾಸನ ಎಫ್ಎಂ 102.2 ಮೆಗಾಹರ್ಟ್ಸ್ಗಳಲ್ಲಿ ಕಿಸಾನ್ ವಾಣಿ ಕೃಷಿ ರಂಗ. ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ. ಹಸಿರು ಸಿರಿ ರೈತ ಭೂಮಿಯ ಚೊಚ್ಚಲ ಮಗ ಕರಮುಗಿಯೋ ಆತನಿಗೆ ಪ್ರಸ್ತುತ ಕೃಷಿ ಚಟುವಟಿಕೆಗಳ ಕುರಿತ ಕಾರ್ಯಕ್ರಮ ಅನ್ನವಿಡೋ ದೇವರಿಗೆ ಕೇಳಿ ಕಾರ್ಯಕ್ರಮ ಹಸಿರು ಸಿರಿ ಬಸಿರಲಿ ಹುಟ್ಟಿ ದೇವರಿನ ಬಂಡಿಯ ಕಟ್ಟಿ ಹಸಿರೇ ಉಸಿರು ಎಂದು ಸಾರುವ ಉಡುಗೈ ದೊರೆಯುವನು. ನಮ್ಮೆಲ್ಲ ಪ್ರೀತಿಯ ರೈತ ಬಾಂಧವರಿಗೆ ನಮಸ್ಕಾರ. ಇಂದಿನ ಹಸಿರು ಸಿರಿ ಬಾನುಲಿ ಸರಣಿ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದಿನ ಈ ಕಾರ್ಯಕ್ರಮದಲ್ಲಿ ಯಾಂತ್ರೀಕೃತ ಭತ್ತದ ನಾಟಿ ಪದ್ಧತಿ ಹಾಗೂ ಬೇಸಾಯ ಕ್ರಮಗಳು, ಈ ಕುರಿತಂತೆ ಹಾಸನ ತಾಲೂಕು ಕಾರ್ಯಕೆರೆಯಲ್ಲಿರುವ ಕೃಷಿ ಮಹಾವಿದ್ಯಾಲಯದ ಪ್ರಾಧ್ಯಾಪಕರಾದ ಡಾಕ್ಟರ್ ಎಸ್ಟಿ ಭೈರಪ್ಪನವರ್ ಅವರೊಂದಿಗಿನ ಸಂದರ್ಶನವನ್ನ ಕೇಳೋಣ. ಪ್ರೀತಿಯ ಕೇಳುಗರೇ ನಮಸ್ಕಾರ, ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ಭತ್ತದ ಆಧುನಿಕ ನಾಟಿ ಪದ್ಧತಿಗಳು ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಮಾತನಾಡ್ತಾ ಇದ್ದೇವೆ. ನಮ್ಮ ಹಾಸನ ಜಿಲ್ಲೆಯಲ್ಲಿಯೂ ಕೂಡ ಬಹುತೇಕ ಭತ್ತದ ಬೆಳೆಯನ್ನ ಎಲ್ಲಾ ತಾಲೂಕುಗಳಲ್ಲಿಯೂ ಕೂಡ ಮಾಡಲಾಗುತ್ತೆ. ಎಲ್ಲೆಲ್ಲಿ ನೀರಾವರಿ ಸೌಲಭ್ಯ ಇದೆಯೋ ಅಲ್ಲಿ ಎಲ್ಲಾ ಭಾಗದಲ್ಲಿಯೂ ಕೂಡ ಭತ್ತವನ್ನು ಬೆಳೆಯಲಾಗುತ್ತೆ. ಆದರೆ ಇತ್ತೀಚೆಗೆ ಭತ್ತದ ಬೆಳೆ ಒಂದು ಸ್ವಲ್ಪ ದುಬಾರಿ ಅನ್ನುವಂತಹ ಕಾರಣಕ್ಕೆ ಮತ್ತೆ ಕೃಷಿ ಕಾರ್ಮಿಕರು ಲಭ್ಯರಿಲ್ಲ ಅನ್ನುವಂತಹ ಕಾರಣಕ್ಕೆ ಕೆಲವರು ಈ ಒಂದು ಭತ್ತದ ಬೆಳೆಯನ್ನ ಬೆಳೆಯುವಂಥದ್ದನ್ನ ನಿಲ್ಲಿಸಿರುವಂಥದ್ದನ್ನು ಕೂಡ ನಾವು ಗಮನಿಸಬಹುದು. ಎಲ್ಲಾ ಒಂದು ಸಮಸ್ಯೆಗಳಿಗೂ ಕೂಡ ಪರಿಹಾರ ಅಂತ ಹೇಳಿ ಇದ್ದೇ ಇರುತ್ತೆ. ಅವುಗಳನ್ನ ನಾವು ಹುಡುಕಬೇಕು ಅಷ್ಟೇ, ಹುಡುಕ್ತಾಗ ಅದಕ್ಕೆ ಪರಿಹಾರ ಖಂಡಿತವಾಗಿಯೂ ದೊರಕುತ್ತೆ. ಈ ನಿಟ್ಟಿನಲ್ಲಿ ನಮ್ಮ ವಿಜ್ಞಾನಿಗಳು ಭತ್ತದಲ್ಲಿ ಆಧುನಿಕ ನಾಟಿ ಪದ್ಧತಿಗಳನ್ನು ಇತ್ತೀಚೆಗೆ ಜಾರಿಗೆ ತಂದಿದ್ದಾರೆ. ಬೇರೆ ಬೇರೆ ವಿಧಾನದಲ್ಲಿ ಪದ್ಧತಿಗಳಲ್ಲಿ ಬಹಳ ಸುಲಭವಾಗಿ ಹೇಗೆ ನಾಟಿಯನ್ನ ಮಾಡಬಹುದು, ಆ ಮೂಲಕ ಭತ್ತವನ್ನ ಲಾಭದಾಯಕವಾಗಿ ಹೇಗೆ ಬೆಳೆಯಬಹುದು ಅನ್ನುವಂತಹ ಸಂಶೋಧನೆಗಳು ನಡೆದಿದ್ದಾವೆ. ಕೆಲವೊಂದು ಸಂಶೋಧನೆಗಳು ಫಲವನ್ನು ಕೂಡ ನೀಡಿದ್ದಾವೆ. ಈ ನಿಟ್ಟಿನಲ್ಲಿ ಈ ಆಧುನಿಕ ಪದ್ಧತಿಯಲ್ಲಿ ಹೇಗೆ ಭತ್ತದ ನಾಟಿಯನ್ನ ಮಾಡತಕ್ಕಂಥದ್ದು, ಅದರಿಂದ ಏನೆಲ್ಲ ಅನುಕೂಲ ನಮಗೆ ಲಭಿಸುತ್ತೆ, ಆ ಒಂದು ಬೆಳೆಯನ್ನ ಹೇಗೆ ನಿರ್ವಹಣೆಯನ್ನ ಮಾಡಬೇಕು ಅನ್ನುವಂತಹ ವಿಚಾರಗಳನ್ನ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಪ್ರಸ್ತಾಪವನ್ನ ಮಾಡ್ತೇವೆ. ಹೆಚ್ಚಿನ ಮಾಹಿತಿಯನ್ನ ಮಾಡಿಕೊಡ್ಲಿಕ್ಕಾಗಿ ಇವತ್ತು ನಮ್ಮೊಂದಿಗೆ ಇದ್ದಾರೆ ಹಾಸನದ ಕೃಷಿ ಮಹಾವಿದ್ಯಾಲಯದ ಬೇಸಾಯ ಶಾಸ್ತ್ರ ವಿಭಾಗದ ಪ್ರಾಧ್ಯಾಪಕರಾದ ಡಾಕ್ಟರ್ ಎಸ್ಟಿ ಭೈರಪ್ಪನವರ್. ಭೈರಪ್ಪನವರಿಗೆ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ತಮಗೂ ಕೂಡ ನಮಸ್ಕಾರ, ಎಲ್ಲ ರೈತ ಬಾಂಧವರಿಗೂ ಕೂಡ ನಾನು ಆಕಾಶವಾಣಿಯ ಮೂಲಕ ನಮಸ್ಕಾರವನ್ನು ತಿಳಿಸುತ್ತಾ, ಇವತ್ತಿನ ದಿವಸ ಭತ್ತ ಒಂದು ಪ್ರಮುಖವಾದಂತ ಬೆಳೆ, ಎಲ್ಲರಿಗೂ ಬೇಕಾದಂತ ಒಂದು ಆಹಾರ ಬೆಳೆ ಅಂತ ಹೇಳ್ಬೋದು. ಜಗತ್ತಿನಲ್ಲಿ ಏನು ಅಂತಂದ್ರೆ 60% ಜನರು ಈ ಆಹಾರದ ಬೆಳೆಯನ್ನು ಬಳಕೆ ಮಾಡಿಕೊಂಡು ಜೀವನ ಮಾಡ್ತಾ ಇರೋದು ಕಂಡು ಬರ್ತಾ ಇದೆ. ಅದರಲ್ಲೂ ಕೂಡ ಮುಖ್ಯವಾಗಿ ಏಷ್ಯಾ ಖಂಡವನ್ನ ತೆಗೆದುಕೊಂಡ್ರೆ 90% ಜನರು ಈ ಒಂದು ಆಹಾರ ಬೆಳೆಯ ಮೇಲೆ ಅವಲಂಬನೆ ಆಗಿದ್ದಾರೆ ಅಂತೇಳಿ ಹೇಳ್ಬಹುದು. ಇದರ ಜೊತೆಗೆ ನಮ್ಮ ಒಂದು ಭಾರತ ದೇಶದಲ್ಲಿ ಒಟ್ಟು ಆಹಾರ ಉತ್ಪಾದನೆಯನ್ನು ತೆಗೆದುಕೊಂಡ್ರೆ ಅದರಲ್ಲಿ 10% ಆಹಾರ ಧಾನ್ಯ ಭತ್ತದಿಂದ ಬರ್ತಾ ಇರೋದು ಬಹಳ ಒಂದು ವಿಶಿಷ್ಟವಾದಂತಹ ಒಂದು ಸಂಗತಿ ಅಂತ ಹೇಳಿ ಹೇಳ್ಬಹುದು. ಇನ್ನೊಂದು ಮುಖ್ಯವಾದಂತಹ ವಿಚಾರ ಅಂತಂದ್ರೆ, ಭತ್ತ ಅಥವಾ ಅಕ್ಕಿ ಅಂತ ನಾವ್ ಏನ್ ಹೇಳ್ತೇವಲ್ಲ, ಇದನ್ನು ನಾವು ಪ್ರತಿಯೊಂದು ಪವಿತ್ರ ಕಾರ್ಯಗಳಲ್ಲಿ, ಮದುವೆ ಇರಬಹುದು, ದೇವರ ಕಾರ್ಯ ಇರಬಹುದು, ನಾವು ಊಟಕ್ಕಿರಬಹುದು, ಈ ಅನ್ನ ಇಲ್ಲ ಅಂತಂದ್ರೆ ಯಾವ ಒಂದು ಊಟನೂ ಕೂಡ ಪರಿಪೂರ್ಣ ಆಗುದಿಲ್ಲ ಅಂತ ಹೇಳಿ ನಾವು ತಿಳ್ಕೊಂಡಿದ್ದೀವಿ. ಹೀಗಾಗಿ ಮದುವೆಗಳಲ್ಲಿ ಕೂಡ ನಮ್ಗೆ ಅಕ್ಕಿ ಕಾಳು ಬೇಕೇ ಬೇಕು. ಹೀಗಾಗಿ ಈ ಅಕ್ಕಿ ಉತ್ಪಾದನೆ ಅಥವಾ ಭತ್ತದ ಬೇಸಾಯ ಇವತ್ತಿನ ದಿವಸ ರೈತರು ಕೈ ಬಿಡುವಂತ ಒಂದು ಸಂದರ್ಭ ಬಂದಿದೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಯಾಕಂತಂದ್ರೆ ಅಲ್ಲಿ ಹೆಚ್ಚುತ್ತಿರುವಂತಹ ಖರ್ಚಿರಬಹುದು, ಆಳುಗಳ ಕೊರತೆ ಇರಬಹುದು. ಹೀಗಾಗಿ ಇವತ್ತಿನ ದಿವಸ ಆ ಒಂದು ನಿಟ್ಟಿನಲ್ಲಿ ಏನಂದ್ರೆ ಸಾಕಷ್ಟು ಸಂಶೋಧನೆಗಳನ್ನ ಮಾಡಿ ಭತ್ತದಲ್ಲಿ ಹೊಸ ಹೊಸ ಆವಿಷ್ಕಾರಗಳನ್ನು ಮಾಡಿ ಅದನ್ನು ರೈತರು ಸುಲಭವಾಗಿ ಬೆಳೀಬಹುದು ಅನ್ನುವಂತ ಒಂದು ಸಂಶೋಧನೆಗಳನ್ನು ನಮ್ಮ ವಿಶ್ವವಿದ್ಯಾನಿಲಯ ಮಾಡಿ ರೈತರಿಗೆ ಪರಿಚಯ ಮಾಡಿಕೊಟ್ಟಿರೋದು ಒಂದು ಸಂತೋಷದ ಸಂಗತಿ ಅಂತ ಹೇಳಿ ನಾನು ಹೇಳ್ಬಹುದು. ಈ ಒಂದು ನಿಟ್ಟಿನಲ್ಲಿ ಭತ್ತವನ್ನು ನಾವು ಮಾಡಬೇಕಾದ್ರೆ ಸಾಮಾನ್ಯವಾಗಿ ತಮ್ಮೆಲ್ಲರಿಗೂ ಗೊತ್ತಿದೆ, ಸಾಂಪ್ರದಾಯಿಕವಾಗಿ ಭತ್ತವನ್ನು ಮಾಡೋದು ಹೇಗೆ ಅಂತಂದ್ರೆ, ಹೊಟ್ಲು ಪಾತಿ ಬಿಡ್ತೀರಿ, ಒಗ್ಗ ಹಾಕ್ತೀರಿ ಮೂರು ಗುಂಟೆದಲ್ಲಿ, ಆ ಸಸಿಗಳನ್ನ ಒಂದು ತಿಂಗಳ ಬೆಳೆಸಿಬಿಟ್ಟು ಕೆಸರು ಗದ್ದೆ ಮಾಡಿಕೊಂಡು ನಾಟಿ ಮಾಡುವುದು ತಮ್ಮೆಲ್ಲರಿಗೂ ಗೊತ್ತಿರುವಂತಹ ವಿಚಾರ. ಬಟ್ ಇಲ್ಲಿ ಏನು ಅಂತಂದ್ರೆ ನಮ್ಗೆ ಸಾಕಷ್ಟು ನೀರಿನ ವ್ಯತ್ಯಯ ಮಾಡುವಂತಹದ್ದು, ಸಾಕಷ್ಟು ಆಳುಗಳ ಮೇಲೆ ಅವಲಂಬನೆ ಆಗ್ತಾ ಇರುವಂತಹದ್ದು, ಒಟ್ಟಾರೆ ಬೇಸಾಯದ ಖರ್ಚು ಹೆಚ್ಚಿಗೆ ಆಗುವಂತಹದ್ದು. ಒಂದು ಸಂಶೋಧನೆಯ ಪ್ರಕಾರ ನಾವು ಹೇಳುವುದಾದ್ರೆ 40% ಆಳುಗಳು ನಮಗೆ ನಾಟಿ ಕಾರ್ಯಕ್ಕೆ ಉಪಯೋಗ ಮಾಡ್ಕೊಳ್ತಾ ಇದೀವಿ ಅನ್ನೋದು ಗೊತ್ತಾಗ್ತಾ ಇದೆ. 30% ಆಳುಗಳನ್ನು ನಾವು ಕಳೆಗಳನ್ನು ತೆಗಿಲಿಕ್ಕೆ ಬಳಕೆ ಮಾಡ್ಕೊಳ್ತಾ ಇದ್ದೀವಿ. ಇನ್ನ ಒಂದು 10% ಆಳುಗಳನ್ನು ನಾವು ಒಕ್ಕಣೆ ಮಾಡಲಿಕ್ಕೆ, ಕೊಯ್ಲಿಕ್ಕೆ ಮತ್ತು ಏನಂತಂದ್ರೆ ಇತರ ಚಟುವಟಿಕೆಗಳನ್ನ ನಾವು ಬಳಕೆ ಮಾಡ್ಕೊಳ್ಳೋದು ಕಾಣ್ತಾ ಇದ್ದೀವಿ. ಹೀಗಾಗಿ ಆಳುಗಳ ಹಂಚಿಕೆಯನ್ನು ನೋಡಿದಾಗ 40% ಆಳುಗಳು ನಮ್ಗೆ ಏನಂತಂದ್ರೆ ನಾಟಿ ಕಾರ್ಯಕ್ಕೆ ಬಳಕೆ ಮಾಡ್ಕೊಳ್ತಾ ಇರೋದು ಒಂದು ವಿಶಿಷ್ಟವಾದಂತ ಒಂದು ಸಂಗತಿ. ಈ ಒಂದು ವಿಚಾರವನ್ನ ಗಮನದಲ್ಲಿಟ್ಟುಕೊಂಡು ಈ ಭತ್ತದಲ್ಲಿ ನಾವು ಏನಂತಂದ್ರೆ ಸಾಕಷ್ಟು ಸಂಶೋಧನೆಗಳನ್ನು ಮಾಡಿ ಬೇಸಾಯ ಒಂದು ಏನಂತಂದ್ರೆ ಸುಲಭ ಆಗಿರ್ಬೇಕು ಇವತ್ತಿನ ರೈತರಿಗೆ, ಆ ಒಂದು ನಿಟ್ಟಿನಲ್ಲಿ ಸಾಕಷ್ಟು ಸಂಶೋಧನೆಗಳನ್ನು ಮಾಡಿ ರೈತರಿಗೆ ಪರಿಚಯ ಮಾಡಿಕೊಟ್ಟಿರೋದು ಒಂದು ಸಂತೋಷದ ಸಂಗತಿ ಅಂತ ಹೇಳಿ ಹೇಳ್ಬಹುದು. ಆ ನಿಟ್ಟಿನಲ್ಲಿ ಪ್ರಥಮವಾಗಿ ನಾನು ಹೇಳುದಂತಂದ್ರೆ ಯಾಂತ್ರೀಕೃತ ಭತ್ತದ ನಾಟಿ ಬೇಸಾಯ ಅಂತ ಹೇಳ್ಬಹುದು. ಸೊ ಈ ಒಂದು ಯಾಂತ್ರೀಕೃತ ಭತ್ತದ ನಾಟಿ ಬೇಸಾಯವನ್ನು ತೆಗೆದುಕೊಂಡ್ರೆ ನಾವು ಈಗಾಗಲೇ ಈ ಒಂದು ಯಂತ್ರದ ಪರಿಚಯ ಸಾಕಷ್ಟು ಪ್ರದೇಶಗಳಲ್ಲಿ ಆಗಿದೆ ಅಂತ ಹೇಳಲಿಕ್ಕೆ ಸಂತೋಷ ಆಗ್ತಾ ಇದೆ. ಪ್ರಮುಖವಾಗಿ ಭತ್ತ ಬೆಳೆಯುವಂತ ತಾಲೂಕುಗಳಾದಂತಹ ಸಕಲೇಶ್ಪುರ ಇರ್ಬೋದು, ಅರಕಲ್ಗೂಡ್ ಇರ್ಬೋದು, ಬೇಲೂರು ಸುತ್ತಮುತ್ತಲ ಇರುವಂತಹ ಬಿಕ್ಕೋಡು ಅಂತಲ್ಲಿ ಕೂಡ ಈ ಒಂದು ಯಂತ್ರಗಳ ಪರಿಚಯ ಆಗಿರೋದು ನಾನು ಕಂಡುಕೊಂಡಿದ್ದೇನೆ. ಆದ್ರೆ ಇನ್ನೂ ಕೆಲವೊಂದು ಭಾಗದಲ್ಲಿ ಇದರ ಒಂದು ಪರಿಚಯ ಆಗಬೇಕಾಗಿದೆ. ಆ ಒಂದು ನಿಟ್ಟಿನಲ್ಲಿ ರೈತರು ಅದು ತಾಂತ್ರಿಕತೆ ಹೇಗಿದೆ, ಅದಕ್ಕೆ ಬೇಕಾದಂತ ಸಸಿ ಮಡಿಗಳನ್ನು ಹೇಗೆ ಮಾಡ್ಕೊಳ್ಳೋದು, ಆಮೇಲೆ ಅದಕ್ಕೆ ಬೇಕಾದಂತ ಬೇಸಾಯ ಕ್ರಮಗಳನ್ನು ಹೇಗೆ ಮಾಡ್ಕೊಳ್ಳೋದು ಅನ್ನೋದು ತಿಳ್ಕೊಳ್ಳೋದು ಬಹಳ ಮುಖ್ಯ. ಆ ಒಂದು ನಿಟ್ಟಿನಲ್ಲಿ ನಾನು ಹೇಳೋದಾದ್ರೆ ಪ್ರಥಮವಾಗಿ ನಾವು ಏನಂತಂದ್ರೆ ಆಯ್ಕೆ ಮಾಡ್ಕೋಬೇಕಾದಂತದ್ದು ತಳಿಗಳು. ಈ ಯಾಂತ್ರೀಕೃತ ಭತ್ತವನ್ನ ಮಾಡಬೇಕಾದ್ರೆ ನಮಗೆ ಆ ಯಂತ್ರಗಳ ಒಂದು ಪರಿಚಯ ಇರಬೇಕಾಗತ್ತೆ. ಯಾವ ಯಂತ್ರಗಳನ್ನ ನಾವು ಬಳಕೆ ಮಾಡಿಕೊಂಡು ನಾಟಿ ಮಾಡಬೇಕು ಅನ್ನೋದು ನನ್ನ ಒಂದು ಅನುಭವದ ಪ್ರಕಾರ ನಾನು ಹೇಳೋದಾದ್ರೆ, ಪ್ರಥಮವಾಗಿ ನಾವು ಭದ್ರ ಅಚ್ಚುಕಟ್ಟು ಪ್ರದೇಶದಲ್ಲಿ ಒಂದು ಪರಿಚಯ ಮಾಡಿದಾಗ ಯಾಂಜಿ ಶಕ್ತಿ ಅನ್ನುವಂತ ಒಂದು ಚೈನಾ ಮಾದರಿಯ ಒಂದು 4 HP ಡೀಸೆಲ್ ಎಂಜಿನ್ ಅನ್ನು ಹಾಕಿ ಒಮ್ಮೆ ನಾಟಿ ಮಾಡಿದ್ರೆ 8 ಸಾಲುಗಳನ್ನು ನಾಟಿ ಮಾಡುವಂತ ಯಂತ್ರವನ್ನು ನಾವು ಪರಿಚಯ ಮಾಡಿದ್ವಿ. ಅದರ ಒಂದು ಬೆಲೆ ಬಂದು ಆ ಒಂದು ಟೈಮ್ನಲ್ಲಿ 150,000 ಇತ್ತು. ಅದರಲ್ಲಿ ಏನು ಅಂತಂದ್ರೆ 90,000 ಸಬ್ಸಿಡಿ ಕೊಡುವಂತ ಒಂದು ವ್ಯವಸ್ಥೆ ಇತ್ತು. ಇವತ್ತಿನ ದಿವಸ ತುಂಬಾ ಯಂತ್ರಗಳು ಪರಿಚಯ ಆಗಿದಾವ. ಕುಬೋಟ ಅನ್ನುವಂತ ಒಂದು ಕಂಪನಿಯವರು ಕೂಡ ಪರಿಚಯ ಮಾಡಿದ್ದಾರೆ. ಅದು VST ಶಕ್ತಿ ಅನ್ನುವಂತ ಒಂದು ಯಂತ್ರ ಇದೆ. ಆಮೇಲೆ ಕೊರಿಯನ್ ಮಾದರಿಯ ಭತ್ತ ನಾಟಿ ಯಂತ್ರ ಇದೆ. ಹೀಗೆ ಈ ನೀವು ರಾಯಚೂರು, ಸಿಂಧನೂರು, ಗಂಗಾವತಿ ಏರಿಯಾಕ್ ಹೋದ್ರೆ ಇವುಗಳನ್ನು ಎಲ್ಲಾ ರೈತರು ಅಳವಡಿಸಿಕೊಂಡಿರೋದನ್ನ ನಾವು ಸುಲಭವಾಗಿ ನೋಡಬಹುದು. ಆದ್ರೆ ನಮ್ಮ ಭಾಗದಲ್ಲಿ ಇವುಗಳ ಪರಿಚಯ ತುಂಬಾ ಕಡಿಮೆ. ಆದ್ರೆ ಈಗ ನಾನು ಏನು ಹೇಳಿದ್ನಲ್ಲ, ಯಾಂಜಿ ಶಕ್ತಿ ಅಥವಾ VST ಶಕ್ತಿ ಅವರೇನು ಪರಿಚಯ ಮಾಡಿಕೊಂಡಂತ ಒಂದು ಯಂತ್ರ ಇದೆ ಅಲ್ಲ, ಅದಕ್ಕಿಂತ ಏನು ಅಂತಂದ್ರೆ ಇನ್ನೂ ಇಂಪ್ರೂವ್ಡ್ ಇರುವಂತಹ ಯಂತ್ರಗಳು ಇವತ್ತಿನ ದಿವಸ ಮಾರುಕಟ್ಟೆಯಲ್ಲಿ ಲಭ್ಯತೆ ಇದೆ. ಅದರಲ್ಲಿ ಕೊರಿಯನ್ ಮಾದರಿ ಇರಬಹುದು ಮತ್ತು ಕುಬೋಟ ಮಾದರಿಯ 2 ಯಂತ್ರಗಳು ಸುಮಾರು ರೈತರು ಬಳಕೆ ಮಾಡ್ತಾ ಇದ್ದಾರೆ. ಇವನ ಯಂತ್ರಧಾರದಿಯಲ್ಲೂ ಕೂಡ ಏನು ಇವತ್ತಿನ ದಿವಸ ರೈತರಿಗೆ ಯಂತ್ರೋಪಕರಣಗಳು ಕೊಡುವಂತ ಒಂದು ವ್ಯವಸ್ಥೆ ಇದೆ. ಕಸ್ಟಮ್ ಹೈರಿಂಗ್ ಸೆಂಟರ್ನಲ್ಲಿ ಯಂತ್ರಗಳನ್ನು ಕೊಡುವಂತ ಏನು ವ್ಯವಸ್ಥೆ ಇದೆ, ಆ ಒಂದು ವ್ಯವಸ್ಥೆಯ ಮೂಲಕ ಕೂಡ ಈ ಯಂತ್ರಗಳನ್ನು ಒದಗಿಸುವಂತ ಒಂದು ಅವಕಾಶವನ್ನು ಕೂಡ ಕಲ್ಪಿಸಿದ್ದಾರೆ. ಇವರು ಬಾಡಿಗೆ ಮೂಲಕ ಅದನ್ನು ತೆಗೆದುಕೊಂಡು ಮಾಡ್ಕೋಬಹುದು. ಇಲ್ಲಿ ವಿಶಿಷ್ಟವಾಗಿ ರೈತರು ತಿಳ್ಕೋಬೇಕಾದದ್ದು ಏನು ಅಂತಂದ್ರೆ, ನಾವು ತಳಿಗಳನ್ನ ಆ ಒಂದು ಪ್ರದೇಶಕ್ಕೆ ಏನ್ ತಳಿಗಳನ್ನು ಬೆಳೀತಾರ ಆ ತಳಿಗಳನ್ನ ತಾವು ಬಳಕೋಬಹುದು. ಈಗ ಜೂನ್ ತಿಂಗಳಲ್ಲಿ ಇದ್ದೇವೆ, ಇಲ್ಲಿ ನಮಗೆ ಸಾಮಾನ್ಯವಾಗಿ ದೀರ್ಘಾವಧಿ ತಳಿಗಳನ್ನ ನಾವು ಬಳಕೆ ಮಾಡ್ಕೊಳ್ಳೋದು ಹೆಚ್ಚು ಸೂಕ್ತ. BR ಇಪ್ಪತ್ತಾರು ಐವತ್ತೈದು ಇರಬಹುದು, ತುಂಗಾ ಇರಬಹುದು, ಇಂಟಾನ್ ಇರಬಹುದು, ಇಂತಹ ತಳಿಗಳನ್ನ ನಾವು ಬಳಕೆ ಮಾಡಿಕೊಂಡು ಯಾಂತ್ರಿಕೃತ ಭತ್ತದ ನಾಟಿ ಮಾಡಬಹುದು. ಇನ್ನೂ ತಡವಾಗಿ ಅಂದ್ರೆ ನಾವು ಇದನ್ನ ಜೂನ್ ಒಂದು ಮತ್ತು ಎರಡನೇ ವಾರದಲ್ಲಿ ನಾವು ಸಸಿ ಮಡಿಗಳನ್ನು ತಯಾರು ಮಾಡಿಕೊಂಡು ಮುಂದೆ 15-20 ದಿವಸ ಸಸಿಗಳಾದಾಗ ನಾಟಿ ಮಾಡಲಿಕ್ಕೆ ವ್ಯವಸ್ಥೆ ಮಾಡಿಕೊಳ್ಳುವಂತಹದ್ದು. ಇನ್ನೂ ನಾವು ತಡವಾಗಿ ಮಾಡೋದಾದ್ರೆ ಮಧ್ಯಮ ಅವಧಿ ತಳಿಗಳನ್ನ ಆಯ್ಕೆ ಮಾಡ್ಕೋಬೇಕಾಗುತ್ತೆ. ನಮ್ಮ ವಿಶ್ವವಿದ್ಯಾನಿಲಯ ವಲಯ ಕೃಷಿ ಸಂಶೋಧನಾ ಮೂಲಕ ಬಿಡುಗಡೆ ಮಾಡುವಂತಹ ಮಧ್ಯಮ ಅವಧಿ ತಳಿಗಳು ಯಾವುದು ಅಂತಂದ್ರೆ MSN 99 ಅಂತೇಳಿ ಕಳೆದ ವರ್ಷ ಬಿಡುಗಡೆ ಆದಂತಹ ಒಂದು ಹೊಸ ತಳಿ, ತುಂಬಾ ಚೆನ್ನಾಗಿದೆ. ಸಣ್ಣ ಅಕ್ಕಿ ಏನು ಅಂತಂದ್ರೆ ಕೊಡುವಂತ ಒಂದು ಭತ್ತದ ತಳಿ. ಅದೇ ತರನಾಗಿ ಕೆಂಪು ಅಕ್ಕಿ ಏನು ಜ್ಯೋತಿ ಇತ್ತಲ್ಲ ಅದಕ್ಕೆ ಊದು ಭತ್ತ ರೋಗ ಬರುವಂತ ಒಂದು ಸಾಧ್ಯತೆ ಇತ್ತು ಮತ್ತು ತೊಂದರೆ ಇತ್ತು. ಅದನ್ನು ನಿವಾರಣೆ ಮಾಡಲಿಕ್ಕೆ KMP 220 ಅನ್ನುವಂತ ಒಂದು ತಳಿಯನ್ನ ರೈತರಿಗೆ ಪರಿಚಯ ಮಾಡಿಕೊಟ್ಟಿದ್ದಾರೆ. ಮಂಡ್ಯ ಮತ್ತು ಸುತ್ತಮುತ್ತಲ ಏರಿಯಾದಲ್ಲಿ ಈಗಾಗಲೇ ಸಾಕಷ್ಟು ರೈತರು ಬೆಳೀತಾ ಇದ್ದಾರೆ. ಇದರ ಜೊತೆಗೆ MTU 1010 ಅಂತ ಹೇಳಿದೆ, ತನು ಇದೆ, ದಕ್ಷ ಅಂತ ಹೇಳಿದೆ. ಈಗ ಅನೇಕ ತಳಿಗಳು ಲಭ್ಯತೆ ಇದೆ. ಇವುಗಳನ್ನ ರೈತರು ಬಳಕೆ ಮಾಡಿಕೊಂಡು ಈ ಯಂತ್ರ ನಾಟಿಯಲ್ಲಿ ಮಾಡಲಿಕ್ಕೆ ವ್ಯವಸ್ಥೆ ಮಾಡ್ಕೋಬಹುದು. ಆದ್ರೆ ಎಲ್ಲಕ್ಕಿಂತ ಪ್ರಮುಖವಾಗಿ ಈ ಒಂದು ಯಂತ್ರ ನಾಟಿ ಮಾಡುವಂತ ರೈತರಿಗೆ ಕಿವಿಮಾತು ಏನು ಅಂತಂದ್ರೆ, ನಾವು ಅದಕ್ಕೆ ಬೇಕಾದಂತ ಒಂದು ಚಾಪೆ ಮಾದರಿಯ ಸಸಿ ಮಡಿಗಳನ್ನು ಮಾಡಿಕೊಳ್ಳೋದು ಬಹಳ ಮುಖ್ಯ. ಚಾಪೆ ಮಾದರಿಯ ಸಸಿ ಮಡಿಗಳಂದ್ರೆ ಏನು ಇದು ಅನ್ನುವಂತದ್ದು ರೈತರಿಗೆ ಪ್ರಶ್ನೆ ಬರುತ್ತೆ. ಸಾಮಾನ್ಯ ಒಂದು ಭತ್ತದ ನಾಟಿ ಪದ್ಧತಿಯಲ್ಲಿ ಸಾಮಾನ್ಯವಾಗಿ ನಾವು 300 ಚದುರ ಮೀಟರ್ ಇರುವಂತಹ ಕ್ಷೇತ್ರವನ್ನು ಆಯ್ಕೆ ಮಾಡಿಕೊಂಡು ಭತ್ತವನ್ನ ನಾವು ನೆನೆಯಿಟ್ಟು ಆಮೇಲೆ ಮೊಳಕೆ ತರಿಸಿ ಹಾಕುವಂತ ಒಂದು ಪದ್ಧತಿ ರೈತರಿಗೆ ಗೊತ್ತಿರುವಂತಹದ್ದು. ಆದ್ರೆ ಈ ಒಂದು ಪದ್ಧತಿಯಲ್ಲಿ ಏನು ಅಂತಂದ್ರೆ, ನಾವು ಅಷ್ಟು ಏರಿಯಾ ಬೇಡ, ಕೇವಲ 20 ಚದುರ ಮೀಟರ್ ಪ್ರದೇಶ ಮಾತ್ರ ಸಾಕು ಇದಕ್ಕೆ. ಅಥವಾ 4 ಅಡಿ ಅಗಲ ಇರುವಂತಹದ್ದು, 24 ಅಡಿ ಉದ್ದ ಇರುವಂತಹದ್ದು ಮತ್ತು 3 ಅಂಗಲ ಎತ್ತಿರುವಂತಹ 3 ಸಸಿಮಡಿಗಳು ಸಾಕಾಗುತ್ತೆ. ಸಾಂಪ್ರದಾಯಿಕ ಪದ್ಧತಿಯಲ್ಲಿ ಏನ್ ಮಾಡ್ತೇವೆ, 30 ಸಸಿಮಡಿಗಳು ಅಂತ ಹೇಳ್ತೇವೆ 1 ಎಕರೆ ನಾಟಿ ಮಾಡಲಿಕ್ಕೆ. ಆದ್ರೆ ಈ ಒಂದು ಪದ್ಧತಿಯಲ್ಲಿ, ಯಾಂತ್ರೀಕೃತ ಪದ್ಧತಿಯಲ್ಲಿ ನಮಗೆ 3 ಈ ಒಂದು ಅಳತೆಯ ಮಡಿಗಳಿದ್ರೆ ಸಾಕಾಗುತ್ತೆ. ಇಲ್ಲ, 20 ಚದುರ ಮೀಟರ್ ಪ್ರದೇಶದಲ್ಲಿ ನಾವು ಚಾಪೆ ಮಾದರಿಯ ಸಸಿಗಳನ್ನು ಮಾಡ್ಕೊಳ್ಳಿಕ್ಕೆ ವ್ಯವಸ್ಥೆ ಮಾಡ್ಕೋಬೇಕು. ಏನಿದು ಚಾಪೆ ಮಾದರಿಯ ಸಸಿಗಳು ಅಂತಂದ್ರೆ ಅಂತ ಒಂದು ರೈತರಿಗೆ ಇದು ಪ್ರಶ್ನೆ ಬರುತ್ತೆ. ನಾವು ಎಲ್ಲಿ ಕೆಸರುಗದ್ದೆ ಮಾಡ್ಕೊಳ್ಳುವಂತ ಒಂದು ಪ್ರದೇಶ ಇರುತ್ತಲ್ಲ, ಅಂತ ಒಂದು ಪ್ರದೇಶದಲ್ಲಿ ನಾವು ಚೆನ್ನಾಗಿ ಕೆಸರುಗದ್ದೆ ಮಾಡ್ಲಿಕ್ಕೆ ಏನು ವ್ಯವಸ್ಥೆ ಮಾಡ್ಕೊಳ್ತೀವಿ ಅದೇ ತರ ಮಾಡ್ಕೊಳ್ಳೋದು. ಸೊ ನಾವು ಮೊದಲ ಒಂದು 4-5 ದಿವಸ ನೀರನ್ನು ಕಟ್ಬಿಟ್ಟು ಪವರ್ ಟಿಲ್ಲರ್ಗೆ ಕೇಜ್ ವೀಲ್ ಹಾಕಿ ಅದನ್ನು ನಾವು ಸಣ್ಣ ಮಣ್ಣಿಗೆ ತರಬೇಕು. ಚೆನ್ನಾಗಿ ಕೆಸರು ಆಗುವ ಹಾಗೆ ನಾವು ತಯಾರು ಮಾಡಿಕೊಂಡು ನೀರನ್ನೆಲ್ಲ ಬಸ್ಬಿಟ್ಟು 4 ಅಡಿ ಅಗಲ ಮತ್ತು 24 ಅಡಿ ಉದ್ದ ಇರುವಂತ ಒಂದು ಸಸಿ ಮಡಿಗಳನ್ನ 3 ಸಸಿ ಮಡಿಗಳನ್ನ ಮಾಡ್ಕೊಂಡ್ರೆ ಸಾಕಾಗುತ್ತೆ. ಈ ಒಂದು ಸಸಿ ಮಡಿಯ ಮೇಲೆ 150-200 ಗೇಜ್ ಇರುವಂತ ಪಾಲಿಥೀನ್ ಹಾಳಿಯನ್ನ ಅದರ ಮೇಲೆ ಹಾಕಬೇಕಾಗುತ್ತೆ. ಕೆಸರ ಮಡಿ ಮಾಡಿದ್ಮೇಲೆ ಅದರ ಮೇಲೆ ಪಾಲಿಥೀನ್ ಹಾಳೆ ಹಾಕಬೇಕು. ಈ ಪಾಲಿಥೀನ್ ಹಾಳೆಯ ಮೇಲೆ ಆ ಒಂದು ಏನು ಮಷಿನ್ಗೆ ಒಂದು ಅಂತ ಒಂದು ಚೌಕಟ್ಟಾಕಾರದ ಮಾದರಿಯನ್ನ ಕೊಟ್ಟಿರ್ತಾರೆ ಅವರು. ಆ ಒಂದು ಯಂತ್ರದ ಮೂಲಕ ಬಂದಿರ್ತಾ ಇದೆ. ಆ ಚೌಕಟ್ಟನ್ನ ನಾವು ತೆಗೆದುಕೊಂಡು ಆ ಪ್ಲಾಸ್ಟಿಕ್ ಹಾಳೆಯ ಮೇಲೆ ಇಡಬೇಕಾಗತ್ತೆ. ಇಟ್ಕೊಂಡು ನಾವೇನು ಈಗಾಗಲೇ ಕೆಸರುಗದ್ದೆ ಮಾಡ್ಕೊಂಡಿರ್ತೇವಲ್ಲ, ಆ ಕೆಸರುಗದ್ದೆಯಲ್ಲಿರುವಂತ ಕೆಸರು ಮಣ್ಣನ್ನ ಕಾಣೆ ಇರುವಂತ ಆ ಫ್ರೇಮ್ಗಳ ಮೇಲೆ ನಾವು ಹಾಕಬೇಕಾಗತ್ತೆ. ಹಾಕಿದ್ಮೇಲೆ ಫ್ರೇಮ್ ಅನ್ನ ಮತ್ತೆ ಕಿತ್ತುಬಿಟ್ಟು ಮತ್ತೆ ಮುಂದಿನ ಕಡೆ ಇಟ್ಕೋಬೇಕು. ಇದೇ ತರ ನಾವು ಕೆಸರನ್ನ ಹಾಕೊಂಡು ಚೌಕಾಕಾರದ ಈ ಕೇಕ್ಗಳನ್ನ ಕಟ್ ಮಾಡಿದಾಗ ಯಾವ ಒಂದು ಆಕೃತಿ ಬರುತ್ತಲ್ಲ, ಅದೇ ತರ ಆಕೃತಿಗಳು ಈ ಚೌಕಾಕಾರದ ಒಂದು ಫ್ರೇಮ್ ಅನ್ನು ಇಟ್ಟಾಗ ಅದು ಬರುತ್ತೆ. ಅದನ್ನು ನಾವು ಏನು ಅಂತಂದ್ರೆ, ಈ 3 ಮಡಿಗಳಿಗೆ ಈ ತರ ತಯಾರು ಮಾಡ್ಕೊಂಡ ಮೇಲೆ ನಾವು ಬೀಜದ ಸಿದ್ಧತೆಯನ್ನ ಮಾಡ್ಕೋಬೇಕು. ಬೀಜ ಸಿದ್ಧತೆ ಏನು ಅಂತಂದ್ರೆ, ತಮ್ಮ ಒಂದು ಪ್ರದೇಶಕ್ಕೆ ಯಾವುದು ತಳಿ ಯೋಗ್ಯ ಇರುತ್ತಲ್ಲ ಅಥವಾ ಸೂಕ್ತ ಇರುತ್ತಲ್ಲ, ಅದನ್ನ ಆಯ್ಕೆ ಮಾಡಿಕೊಂಡು ಅದನ್ನ ತಾವು ತೆಗೆದುಕೊಂಡು 24 ಗಂಟೆ ನೆನೆ ಇಡಬೇಕು. 24 ಗಂಟೆ ಆದ್ಮೇಲೆ ಆ ಬೀಜವನ್ನ ಹೊರಗಡೆ ತೆಗೆದು ಅದಕ್ಕೆ ಬೀಜೋಪಚಾರ ಮಾಡುವಂತದನ್ನು ನಾವು ಹೇಳ್ತೇವೆ. ಏನು ಅಂತಂದ್ರೆ, ಬಾವಿಸ್ಟ್ರಿನ್ ಇರ್ಬೋದು, ಟ್ರೈಕೋಡರ್ಮಾ ಇರ್ಬೋದು, ಸುಡೋಮೊನಾಜ್ ಇರ್ಬೋದು, ಇಂತಹ ಒಂದು ಜೈವಿಕ ಅಣುಜೀವಿ ಗೊಬ್ಬರಗಳಾಗ್ಲಿ ಅಥವಾ ಶಿಲೀಂಧ್ರ ನಾಶಕವಾಗ್ಲಿ, ಇದನ್ನ ನಾವು ಪ್ರತಿ ಕೆಜಿ ಬೀಜಕ್ಕೆ 2 ಗ್ರಾಂ ಬಾವಿಸ್ಟ್ರೀನ್ ಆಗ್ಲಿ ಅಥವಾ ಈ ಅಣುಜೀವಿ ಗೊಬ್ಬರಗಳಾದ್ರೆ ಪ್ರತಿ ಕೆಜಿ ಬೀಜಕ್ಕೆ 4 ಗ್ರಾಂನಂತೆ ಬೀಜೋಪಚಾರ ಮಾಡಿ ಪುನಃ ಈ ನೆನೆಸಿದಂತ ಬೀಜಗಳನ್ನ ಚೀಲಕ್ಕೆ ಹಾಕಿ ಮತ್ತೆ ನಾವು ಕುಡಿ ಮೊಳಕೆ ಅಂತ ಹೇಳ್ತೀವಿ. ಕುಡಿ ಮೊಳಕೆ ಅಂತಂದ್ರೆ ಜಸ್ಟ್ ಆ ಬೀಜದ ಮೇಲೆ ಬಿಡಿ ಒಂದು ಮೊಳಕೆ ಬರುವಂತ ಒಂದು ಚಿತ್ರಣ ಬರುತ್ತೆ. ಅದು ಏನು ಅಂತಂದ್ರೆ ಒಂದು 24 ಗಂಟೆಯಲ್ಲೇ ಕಾಣಿಸುತ್ತೆ. ಕುರಿಮೊಳಕೆ ಅಂತ ಹೇಳ್ತೇವೆ, ಕುರಿಮೊಳಕೆ ಅಂತ ಹೇಳ್ತೇವೆ, ಅಥವಾ ಕುಡಿ ಮೊಳಕೆ ಅಂತ ಹೇಳ್ತೇವೆ. ಅದನ್ನ ನಾವು ತೆಗೆದುಕೊಂಡು ಈ ಚೌಕಾಕಾರದ ಏನು ನಾವು ಈ ಮಡಿಗಳನ್ನು ಮಾಡ್ಕೊಂಡಿರ್ತೇವಲ್ಲ, ಆ ಫ್ರೇಮ್ಗಳನ್ನಿಟ್ಟು ಕೆಸರನ್ನು ಹಾಕಿ ಏನು ಇಟ್ಟಿಗೆ ಆಕಾರದಲ್ಲಿ ಮಡಿಗಳಾಗಿರ್ತಾವಲ್ಲ, ಆ ಮಡಿಗಳ ಮೇಲೆ ನಾವು ಬೀಜಗಳನ್ನ ಚೆಲ್ಲಬೇಕಾಗತ್ತೆ. ಈ ಬೀಜಗಳನ್ನ ಚೆಲ್ಲಿದ ಮೇಲೆ ಹಕ್ಕಿಗಳ ಕಾಟ ಜಾಸ್ತಿ ಇರುತ್ತೆ. ನೀವು ಹಾಗೆ ಬಿಟ್ರೆ ಒಂದೇ ದಿನದಲ್ಲಿ ಎಲ್ಲಾ ಹಕ್ಕಿಗಳು ಬೀಜವನ್ನ ತಿಂದ್ಕೊಂಡು ಹೋಗ್ಬಿಡ್ತಾವ. ಅದಕ್ಕೆ ನಾವು ಏನ್ ಮಾಡ್ಬೇಕು, ಆ ಚೆಲ್ಲಿದಂತ ಬೀಜದ ಮೇಲೆ ತೆಂಗಿನ ಗರಿಗಳಿರ್ಬೋದು, ರಾಗಿ ಹುಲ್ಲು ಇರ್ಬೋದು, ಭತ್ತದ ಹುಲ್ಲು ಇರ್ಬೋದು, ಒಂದು 3-4 ದಿವಸ ಮುಚ್ಚಬೇಕು. ಈ ತರ ಮುಚ್ಚೋದ್ರಿಂದ ನಮಗೆ ಈ ಹಕ್ಕಿಗಳಿಂದ ನಾವು ರಕ್ಷಣೆ ಮಾಡ್ಕೊಳ್ಳಿಕ್ಕೆ ಅವಕಾಶ ಇದೆ. ಎರಡನೇದೇನು ಅಂತಂದ್ರೆ, ಈ ಹುಲ್ಲನ್ನು ಮುಚ್ಚಿದ ಮೇಲೆ ಒಂದು 3-4 ದಿವಸ ನಾವು ಈ ರೋಸ್ ಕ್ಯಾನ್ ಅಂತೇವಲ್ಲ, ವಾಟರ್ ಕ್ಯಾನ್ ಮೂಲಕ ನಾವು ಸಸಿ ಮಡಿಗಳ ಮೇಲೆ ನೀರನ್ನ ಹಾಕಬೇಕಾಗತ್ತೆ. ಒಂದು 4-5 ದಿವಸ ಆದ್ಮೇಲೆ 2 ಎಲೆ ಇರುವಂತ ಸಸಿಗಳು ನಮ್ಗೆ ಕಾಣಲಿಕ್ಕೆ ಪ್ರಾರಂಭ ಆಗುತ್ತೆ. ಆ ಒಂದು ಸಮಯದಲ್ಲಿ ಮೇಲೆ ಹೊದಿಕೆ ಹಾಕಿದಂತ ಹುಲ್ಲನ್ನಾಗ್ಲಿ ಅಥವಾ ತೆಂಗಿನ ಒಂದು ಗರಿಗಳನ್ನಾಗ್ಲಿ ಹಾಕಿದ್ರೆ ಅವನ್ನ ತೆಗೆದ್ಬಿಟ್ಟು ನಾವು ಏನು ಕೆಸರುಗಡ್ಡೆ ಮಾಡ್ಕೊಂಡಿದ್ದೇವಲ್ಲ, ನೇರವಾಗಿ ತೆಳುವಾಗಿ ನೀರು ಬಿಡ್ಲಿಕ್ಕೆ ಒಂದು ಅವಕಾಶ ಇರುತ್ತೆ. ಸೊ ಈ ತರ ಮಾಡಿಕೊಂಡಂತ ಸಸಿ ಮಡಿಗಳು ಚೌಕಾಕಾರದಲ್ಲಿ ಇರುತ್ತೆ, ಮತ್ತು ಆ ಭತ್ತದ ಯಂತ್ರದ ಹಿಂದ್ಗಡೆ ಇರುವಂತ ಒಂದು ಫ್ರೇಮ್ ಏನಿರ್ತಲ್ಲ, ಆ ಫ್ರೇಮ್ಗೆ ಹೊಂದುವಂತ ಆಕಾರದಲ್ಲಿ ಇರ್ತಾವೋ ಅವನು ನಾವು ಏನಂತಂದ್ರೆ 15-20. ನಾವು ನಾಟಿ ಮಾಡಿದ್ದು 17 ದಿವಸದ ನಾಟಿ ಪೈರನ್ನ ಉಪಯೋಗ ಮಾಡಿದ್ವಿ, ತುಂಬಾ ಚೆನ್ನಾಗಿ ಬಂತು. ಸೊ ಅವನ ಹಿಂದ್ಗಡೆ ಹಾಕಿ ನಾವು ಭತ್ತವನ್ನ ನಾಟಿ ಮಾಡ್ಲಿಕ್ಕೆ ವ್ಯವಸ್ಥೆ ಮಾಡ್ಕೋಬೇಕು. ವ್ಯವಸ್ಥೆ ಮಾಡೋಕ್ಕಿಂತ ಪೂರ್ವದಲ್ಲಿ ಏನು ಅಂತಂದ್ರೆ, ಈಗ ಸಸಿ ಮಡಿ ರೆಡಿ ಆಯ್ತು, ನಾವು ಮುಖ್ಯ ಗದ್ದೆಯನ್ನು ತಯಾರು ಮಾಡ್ಕೊಳ್ಳೋದು ಹೇಗೆ? ಈಗ ಏನು ನಾವು ಕೆ ಜಿ ವೀಲ್ ಹಾಕಿ ಟ್ರಾಕ್ಟರ್ ಮೂಲಕ ಕೆಸರುಗದ್ದೆಯನ್ನು ಮಾಡ್ಕೊಳ್ತೇವಲ್ಲ ಸಾಮಾನ್ಯ ಪದ್ಧತಿಯಲ್ಲಿ, ಅದೇ ತರನಾಗಿ ಕೆಸರುಗದ್ದೆಯನ್ನ ಮಾಡ್ಕೋಬೇಕಾಗತ್ತೆ. ಇಲ್ಲೂ ಕೂಡ ಮಾಡ್ಕೊಂಡ ಮೇಲೆ ನಾವು ಭತ್ತಕ್ಕೆ ಶಿಫಾರಸು ಮಾಡಿದಂತ ಪೋಷಕಾಂಶಗಳನ್ನ ಭೂಮಿಗೆ ಸೇರಿಸಬೇಕು. ಸಾಮಾನ್ಯವಾಗಿ ನಾವು ಭತ್ತಕ್ಕೆ ಸಾವಯವ ಗೊಬ್ಬರವಾಗಿ 4 ಟನ್ನನ್ನು ಶಿಫಾರಸು ಮಾಡಿದೆ. ಸೊ ನಾಟಿ ಪೂರ್ವದಲ್ಲಿ ಒಂದು 3-4 ದಿವಸ ನಾವೇನ್ ಮಾಡ್ತೇವೆ, ಭತ್ತದ ಗದ್ದೆ ಕಟಾವ್ ಆದ್ಮೇಲೆ ಖಾಲಿ ಇರುತ್ತೆ, ನೀರನ್ನು ಬಿಟ್ಟಾಗ ಏನಾಗುತ್ತೆ, ಭೂಮಿ ಎಲ್ಲ ನೆನ್ಕೊಳ್ಳುತ್ತೆ. ಆ ಒಂದು ಹಂತದಲ್ಲಿ ನಾವು ಏನಂತಂದ್ರೆ 3-4 ಟನ್ ಏನು ತಿಪ್ಪೆ ಗೊಬ್ಬರವನ್ನ ನಾವು ಸೇರಿಸಬೇಕು, ಇಲ್ಲ 2 ಟನ್ನದಷ್ಟಾದ್ರೂ ಹಸಿರಿಲ ಗೊಬ್ಬರವನ್ನ ಹಾಕಬೇಕು. ಇದನ್ನ ಹಾಕೊಂಡು ಕೆಜಿ ವೀಲ್ ಅನ್ನ ಪಾಸ್ ಮಾಡಬೇಕು, ಅವಾಗ ಕೆಸರು ಗದ್ದೆ ರೆಡಿ ಆಗುತ್ತೆ. ಇನ್ನು ನಾವು ಭತ್ತವನ್ನ ನಾಟಿಗೆ ಸಿದ್ಧ ಆಗಿದೆ, 17-20 ದಿವಸದ ಪೈರು ತಯಾರಿದೆ, ಅದನ್ನ ನಾವು ಏನು ಅಂತಂದ್ರೆ ಟ್ರಾಕ್ಟರ್ ಮೂಲಕ ನಮ್ಮ ಗದ್ದೆ ಇರುವಂತ ಒಂದು ಸ್ಥಳಕ್ಕೆ ತೆಗೆದುಕೊಂಡು ಬಂದು ಆ ಯಂತ್ರದ ಹಿಂದ್ಗಡೆ ಇರುವಂತ ಚೌಕಾಕಾರದ ಕಟ್ಟುಗಳು ಏನಿರ್ತಾವಲ್ಲ ಅದ್ರ ಹಿಂದ್ಗಡೆ ನಾವು ಇಡಬೇಕಾಗತ್ತೆ. ಇಟ್ಟು ಈ ತರ ಏನು ಭತ್ತದ ಗದ್ದೆ ತಯಾರಾಗಿರ್ತಲ್ಲ ಅಲ್ಲಿ ನಾವು ನಾಟಿ ಮಾಡ್ಲಿಕ್ಕೆ ವ್ಯವಸ್ಥೆ ಮಾಡಬೇಕು. ಸೊ ಇದರ ಜೊತೆಗೆ ನಾವು ಕೆಲವೊಂದು ಪೋಷಕಾಂಶಗಳನ್ನು ರಸಗೊಬ್ಬರಗಳ ಮೂಲಕ ಕೊಡೋದು ಕೂಡ ಅವಶ್ಯಕತೆ ಅವಶ್ಯಕತೆ. ಸೊ ಭತ್ತಕ್ಕೆ ನಾವು ಸಾಮಾನ್ಯವಾಗಿ ಶಿಫಾರಸು ಮಾಡಿದ್ದ ಪೋಷಕಾಂಶಗಳು ಎಷ್ಟು ಅಂತಂದ್ರೆ, 20 ಕೆಜಿ ಸಾರಜನಕ, 20 ಕೆಜಿ ರಜ್ಜಕ ಮತ್ತು 20 ಕೆಜಿ ಪೊಟಾಷ್ ಅಂತ ಹೇಳ್ತೇವೆ. ನಾವು ಇಷ್ಟು ಶಿಫಾರಸು ಮಾಡಿದ್ದನ್ನು ಹಾಕೋದು ಬೇಕಾಗಿಲ್ಲ. ಸಾರಜನಕವನ್ನು ಶಿಫಾರಸು ಮಾಡಿದ ಅರ್ಧ ಭಾಗವನ್ನು ಅಂದ್ರೆ 40 ಕೆಜಿಯಲ್ಲಿ ಅರ್ಧ ಭಾಗ ಅಂದ್ರೆ 20 ಕೆಜಿ, 20 20 20 ಅಂತ ಹೇಳ್ತೇವೆ. 3 ಸಾರಜನಕ ರಂಜಕ ಪೊಟಾಷ್, 20 ಇರುವಂತ ಯಾವುದೇ ರಸಗೊಬ್ಬರಗಳನ್ನು ಹಾಕೋದು ಒಳ್ಳೆಯದು. ರೈತರು ಈಗಾಗಲೇ ಇದಕ್ಕೆ ಒಂದು ಏನೋ ಅಡ್ಜಸ್ಟ್ ಆಗಿಬಿಟ್ಟಿದ್ದಾರೆ. ಸಾಮಾನ್ಯವಾಗಿ ಮಾರುಕಟ್ಟೆಯಲ್ಲಿ ಸಿಗುವಂತದ್ದು ಯಾವುದು, 20 20 20. ಯಾವುದೇ ರಸಗೊಬ್ಬರ ಆಗಲಿ 20 20 ಪೋಷಕಾಂಶ, ಯಾಕಂದ್ರೆ ಎಲ್ಲಾ ಪೋಷಕಾಂಶಗಳಲ್ಲಿಯೂ ಆ ಒಂದು ಪ್ರಮಾಣ ಇದ್ದದನ್ನು ನೋಡಿಕೊಂಡು ನಾವು 50 ಕೆಜಿ ಇರುವಂತ 2 ಬ್ಯಾಗನ್ನ, 20 20 ಇರುವಂತ ಗೊಬ್ಬರ ಸಿಕ್ಕರೆ 2 ಬ್ಯಾಗನ್ನ ನಾಟಿ ಮಾಡುವ ಪೂರ್ವದಲ್ಲಿ ನಾವು ಹಾಕಬೇಕಾಗತ್ತೆ. ಇದರ ಜೊತೆಗೆ ಸಾಮಾನ್ಯವಾಗಿ ರೈತರು ಏನು ಅಂತಂದ್ರೆ, 2 ಚೀಲ 20 20 ಹಾಕಿದ್ರೆ ನನ್ನ ಕೆಲಸ ಮುಗೀತು ಅಂತ ತಿಳ್ಕೊಂಡ್ಬಿಡ್ತಾರೆ. ಅಲ್ಲಿ ಒಂದು ಪೋಷಕಾಂಶಗಳನ್ನ ಅವ್ರು ಬಿಟ್ಟಿರ್ತಾರೆ, ಯಾವುದು, ಪೊಟಾಷ್. ಪೊಟಾಷ್ ಒಂದು 1/2 ಚೀಲದಷ್ಟು ಪೊಟಾಷನ್ನ ಇದರ ಜೊತೆಗೆ ಮಿಕ್ಸ್ ಮಾಡಿ ನಾವು ನಾಟಿ ಯಂತ್ರವನ್ನು ಭೂಮಿಗೆ ಇಳಿಸೋಕ್ಕಿಂತ ಪೂರ್ವದಲ್ಲಿ ಇದನ್ನ ನಾವು ಎರಚಬೇಕಾಗತ್ತೆ. ಈ ತರ ಎರಚೋದ್ರಿಂದ ನಮ್ಗೇನಂತ ನಾಟಿ ಯಂತ್ರ ನಾವು ಪಾಸ್ ಮಾಡಿದಾಗ ಹಾಕಿದಂತ ಪೋಷಕಾಂಶಗಳು ಭೂಮಿಯ ಕೆಳಭಾಗಕ್ಕೆ ಹೋಗುತ್ತೆ, ಬೇರಿನ ಕೆಳಭಾಗಕ್ಕೆ ಹೋಗುತ್ತೆ, ಬೇರು ಹೀರ್ಕೊಳ್ಳಿಕ್ಕೆ ಅನುಕೂಲ ಆಗುತ್ತೆ. ಮತ್ತು ಈ ಸಾರಜನಕದ ಒಂದು ಪದಾರ್ಥ ಈ ರಸಗೊಬ್ಬರಗಳಲ್ಲಿ ಇರುತ್ತಲ್ಲ, ಅದು ಆವಿಯಾಗಿ ಹೋಗುವಂತ ಒಂದು ಸಂದರ್ಭ ಜಾಸ್ತಿ. ಅದನ್ನು ನಾವು ತಪ್ಪಿಸ್ಲಿಕ್ಕೆ ಈ ಒಂದು ಪದ್ಧತಿ ಮಾಡ್ಕೊಳ್ಳೋದು ಬಹಳ ಮುಖ್ಯ. ರೈತರಲ್ಲಿ ಗೊಂದಲ ಇದೆ, ಗೊಬ್ಬರವನ್ನ ನಾಟಿ ಮಾಡಿದ್ಮೇಲೆ ಹಾಕಬೇಕು ಅಥವಾ ನಾಟಿ ಪೂರ್ವದಲ್ಲಿ ಸೊ ವೈಜ್ಞಾನಿಕವಾಗಿ ನಾವು ಹೇಳೋದು ಏನಂತಾರೆ, ಯಾವುದೇ ರಸಗೊಬ್ಬರಗಳನ್ನ ಯಾವುದೇ ಬೆಳೆಗೆ ಹಾಕಬೇಕಾದ್ರೆ ಅದು ಬೇರಿನ ಕೆಳಗೆ ಇರಬೇಕು ಇರಬೇಕು, ಅದಕ್ಕೆ ತಕ್ಷಣ ಸಿಗುವಂತ ಒಂದು ವ್ಯವಸ್ಥೆ ನಾವು ಮಾಡ್ಕೋಬೇಕು. ಅದನ್ನ ಮಾಡ್ಕೋಬೇಕು ಅಂತಂದ್ರೆ ಮೊದಲೇ ನೀವು ರಸಗೊಬ್ಬರ ಚೆಲ್ಲಿದ್ರೆ ಯಂತ್ರವನ್ನು ನೀವು ಭೂಮಿಗೆ ನಾಟಿ ಮಾಡ್ಲಿಕ್ಕೆ ಬಿಟ್ಟಾಗ ಏನಾಗುತ್ತೆ, ಸಾಮಾನ್ಯವಾಗಿ ಎರಡು ಆಳುಗಳು ಬೇಕಾಗುತ್ತೆ, ಒಬ್ಬ ಯಂತ್ರ ಚಾಲನೆ ಮಾಡ್ಲಿಕ್ಕೆ, ಇನ್ನಿಬ್ರು ಸಸಿ ಮಡಿಗಳನ್ನು ತಂದು ಆ ಯಂತ್ರದ ಹಿಂದೆ ಇಡ್ಲಿಕ್ಕೆ ಬೇಕಾಗುತ್ತೆ. ಒಟ್ಟು ಮೂರು ಆಳುಗಳಿಂದ ನಾವು ಸುಮಾರು ಎರಡು ಗಂಟೆಯಲ್ಲಿ ಒಂದು ಎಕರೆಯನ್ನ ನಾಟಿ ಮಾಡ್ಲಿಕ್ಕೆ ಅವಕಾಶ ಇದೆ. ಈಗ ನಾನು ಹೇಳಿದ 4 HP ಡೀಸೆಲ್ ಎಂಜಿನ್ ಅನ್ನು ಇದಕ್ಕೆ ನಾವು ಬಳಕೆ ಮಾಡ್ತೇವೆ. ನನ್ನ ಒಂದು ಅನುಭವದ ಪ್ರಕಾರ ಇದಕ್ಕೆ 1 ಲೀಟರ್ ಡೀಸೆಲ್ ಸಾಕಾಗುತ್ತೆ ಒಂದು ಎಕರೆ ಕವರ್ ಮಾಡ್ಕೊಳ್ಲಿಕ್ಕೆ. ಸೊ ಇಷ್ಟು ಕಡಿಮೆ ಖರ್ಚಿನಲ್ಲಿ ನಾವು ಏನಂತ ನಾಟಿ ಕಾರ್ಯ ಮಾಡ್ಕೋಬಹುದು. ಇಲ್ಲಿ ಒಂದು ವಿಶೇಷತೆಯನ್ನು ತಾವು ಗಮನಿಸಬೇಕು, ಈ ನಾಟಿ ಯಂತ್ರದಲ್ಲಿ ಸಾಲಿನಿಂದ ಸಾಲಿನ ಅಂತರ ಫಿಕ್ಸ್ ಇರುತ್ತೆ, 17 cm ಫಿಕ್ಸ್ ಇರುತ್ತೆ, 17-18 cm ಫಿಕ್ಸ್ ಇರುತ್ತೆ. ಆದ್ರೆ ಸಸಿಯಿಂದ ಸಸಿಗೆ ನಾವು ಅಡ್ಜಸ್ಟ್ ಮಾಡ್ಕೊಳ್ಲಿಕ್ಕೆ ಅವಕಾಶ ಇದೆ, 10 ಮಾಡಬಹುದು, 15 ಮಾಡಬಹುದು, 20 ಮಾಡಬಹುದು. ಅದನ್ನ ಅಡ್ಜಸ್ಟ್ ಮಾಡ್ಲಿಕ್ಕೆ ಒಂದು ಲಿವರ್ ಇಟ್ಟಿದ್ದಾನೆ. ಯಾವುದು ಸೂಕ್ತವಾದಂತದ್ದು? ನಾವು ಏನಂತಂದ್ರೆ 10 cm ಮಾಡ್ಕೊಳ್ಳೋದು, 10 ಮಾಡ್ಕೊಳ್ಳೋದು ಒಳ್ಳೇದು. ಆಮೇಲೆ ಇನ್ನೂ ಒಂದು ವಿಶೇಷತೆ ನೀವು ಈ ಯಂತ್ರದಲ್ಲಿ ನೋಡೋದಾದ್ರೆ, ಯಂತ್ರದ ಹಿಂದ್ಗಡೆ ಬೆರಳಿನ ಆಕಾರದಲ್ಲಿ ಕಡ್ಡಿಗಳನ್ನು ಇಟ್ಟಿರ್ತಾನೆ. ನಾವು ಚಾಪೆಯ ಒಂದು ಮಡಿಗಳನ್ನು ಹಿಂದ್ಗಡೆ ಹಾಕಿದಾಗ ಈ ಬೆರಳಿನ ಆಕಾರದಲ್ಲಿರುವಂತಹ ಎರಡು ಕಡ್ಡಿಗಳು ಏನ್ ಮಾಡ್ತಾವು, ಅವು ಏನು ಅಂತಂದ್ರೆ ಸಸಿಗಳನ್ನ ಎಳ್ಕೊಳ್ತಾವೆ. ಸೊ ಸಾಮಾನ್ಯವಾಗಿ ನಾವು 2 ಅಥವಾ 3 ಸಸಿಗಳನ್ನು ಎಳ್ಕೊಂಡು ನಾಟಿ ಮಾಡ್ಲಿಕ್ಕೆ ಒಂದು ಶಿಫಾರಸು ಮಾಡಿರ್ತೇವೆ. ಈ ಒಂದು ಯಂತ್ರದಲ್ಲಿ ಏನಂತ 4-5 ಸಸಿಗಳನ್ನು ಎಳ್ಕೊಂಡು ನಾಟಿ ಮಾಡುವಂತ ಸಂದರ್ಭ ಇರುತ್ತೆ. ಇದನ್ನು ಕೂಡ ನಾವು ಅಡ್ಜಸ್ಟ್ ಮಾಡ್ಕೋಬಹುದು, ಸಸಿಗಳನ್ನು ಕಡಿಮೆ ತಗೊಳ್ಲಿಕ್ಕೂ ಕೂಡ ನಾವು ಅಡ್ಜಸ್ಟ್ ಮಾಡ್ಕೊಳ್ಲಿಕ್ಕೆ ಅವಕಾಶ ಇದೆ. ಸೊ ಹೀಗಾಗಿ ಇಲ್ಲಿ ಏನು ಅಂತಂದ್ರೆ ಪರ್ಫೆಕ್ಟ್ ಸಾಲ್ ನಾಟಿ ಆಗುತ್ತೆ ರೈತರಿಗೆ. ಸೊ ಈ ತರ ಸಾಲ ನಾಟಿ ಆದ್ಮೇಲೆ ಒಂದಿನ ಹಾಗೆ ಬಿಡಬೇಕು, ಭೂಮಿ ಸೆಟ್ ಆಗುತ್ತೆ, ಬೇರುಗಳು ಸರಿಯಾಗಿ ಅಂಟ್ಕೊಳ್ಳುತ್ತೆ, ಬೆಳೆ ಆ ಭೂಮಿಗೆ ಒಂದು ಹೊಂದಿಕೊಳ್ಳುವಂತಹ ಶಕ್ತಿಯನ್ನ ಬೆಳೆಸ್ಕೊಳ್ಳುತ್ತೆ. ಇದು ಆದ್ಮೇಲೆ ನಾವು ಏನು ಅಂತಂದ್ರೆ ಒಂದ್ 2 ದಿವಸ ಆದ್ಮೇಲೆ ತೆಳುವಾಗಿ ನೀರ್ ಬಿಡಬೇಕು. ಸೊ ಅವಾಗ ಏನು ಅಂತಂದ್ರೆ ಸಸಿಗಳು ಆ ನೀರನ್ನ ಬಳಕೆ ಮಾಡಿಕೊಂಡು ಬೆಳೆಯುವಂತ ಒಂದು ಉತ್ಸುಕತೆಯನ್ನ ತೋರಿಸ್ತಾವ. ಇನ್ನು ನಾವು ಏನಂತ ನಾಟಿ ಮಾಡಿದ್ವಿ, ಆಮೇಲೆ ಪೋಷಕಾಂಶಗಳನ್ನು ಕೊಟ್ವಿ, ಮುಂದೇನು ಅಂತಂದ್ರೆ ಬರುದು ಕಳೆಗಳ ನಿರ್ವಹಣೆ. ಹೌದು, ಇಲ್ಲಿ ಕಳೆಗಳ ನಿರ್ವಹಣೆ ಮಾಡ್ಕೋಬೇಕಾದ್ರೆ 2 ವಿಧಾನ ಇದೆ. ಸಾಮಾನ್ಯವಾಗಿ ಕಳೆನಾಶಕಗಳನ್ನು ಹಾಕೊಂಡು ಬಳಕೆ ನಿರ್ವಹಣೆ ಮಾಡುವಂಥದ್ದು. 90% ರೈತರು ನಾವು ಅಚ್ಚುಕಟ್ಟು ಪ್ರದೇಶದಲ್ಲಿ ನೀವು ನೋಡೋದಾದ್ರೆ ಕಳೆನಾಶಕಕ್ಕೆ ಹೋಗೋದು ಜಾಸ್ತಿ ಅವರು. ಸೊ ಆ ಒಂದು ಕಳೆನಾಶಕ ಹೇಳೋದಾದ್ರೆ ಇಲ್ಲಿ ನಾನು ಈ ಭತ್ತಕ್ಕೆ ಬುಟಾಕ್ಲೋರ್ ಅನ್ನುವಂತ ಕಳೆನಾಶಕ ಹಾಕಬಹುದು. ಪ್ರತಿ ಎಕರೆಗೆ 800 ಮಿಲಿಯಷ್ಟು 20 kg ಮರಳಿನಲ್ಲಿ ಮಿಶ್ರಣ ಮಾಡಿ ಎರಚುವಂತದ್ದನ್ನು ಸರ್ವೇ ಸಾಮಾನ್ಯವಾಗಿ ರೈತರು ಗೊತ್ತಿದೆ ಇದೆ. ಈ ಪದ್ಧತಿಯನ್ನು ಮಾಡುವಂತದ್ ನಾವು ನೋಡ್ತಾ ಇದ್ದೇವೆ. ಇದರ ಜೊತೆಗೆ ಇನ್ನೂ ಬೇರೆ ಬೇರೆ ಕಳೆನಾಶಕಗಳು ಇದೆ. ಇನ್ನು ನಾವು ಏನು ಅಂತಂದ್ರೆ ಒಂದು 15-20 ದಿವಸ ಆದ್ಮೇಲೆ ಮತ್ತೆ ಕಳೆಗಳು ಬರುತ್ತೆ. ಇಲ್ಲಿ ರೈತರಿಗೆ ಏನು ಅಂತಂದ್ರೆ ಒಂದು ಅವಕಾಶ ಇರೋದು, ಸಾಲ ನಾಟಿ ಮಾಡ್ಕೊಂಡಿರೋದು ಯಂತ್ರದ ಮೂಲಕ ಇಲ್ಲಿ ಕೋನೋ ವೀಡರ್ ಅನ್ನುವಂತ ಒಂದು ಯಂತ್ರ ಇದೆ. ಏನ ಅದು ಒಂದು 1,500-2,000 ಅಷ್ಟೇ. ಒಬ್ಬ ಆಳು ಸುಲಭವಾಗಿ ಏನು ಅಂತಂದ್ರೆ ಆ ಸಾಲುಗಳ ಮಧ್ಯೆ ಇರುವಂತ ಕಳೆಗಳನ್ನ ಸುಲಭವಾಗಿ ಯಂತ್ರವನ್ನು ತಳ್ಕೊಂಡು ಹತೋಟಿ ಮಾಡ್ಲಿಕ್ಕೆ ಅವಕಾಶ ಇದೆ. ಒಂದು ದಿನದಲ್ಲಿ 3/4 ಎಕರೆಯಷ್ಟು ಕಳೆಯನ್ನ ಈ ಯಂತ್ರದ ಮೂಲಕ ಹತೋಟಿ ಮಾಡ್ಕೊಳ್ಲಿಕ್ಕೆ ಅವಕಾಶ ಇದೆ. ಇದನ್ನ ಸ್ವಲ್ಪ ಇಂಪ್ರೂವ್ ಮಾಡಿದ್ರು. ಏನು ಅಂತಂದ್ರೆ ಇದಕ್ಕೆ ಪವರ್ ಹಾಕಿದ್ರು, ಪವರ್ ಎಂಜಿನ್, ಒಂದು 1/2 HP ಮೋಟರ್ ಅನ್ನು ಅಟ್ಯಾಚ್ ಮಾಡಿ ಈ ಪವರ್ ವೀಡರ್ ಅನ್ನು ಕೂಡ ಡೆವಲಪ್ ಮಾಡಿದ್ರು ಸಾಲು ಕಳೆ ತೆಗಿಲಿಕ್ಕೆ. ಅದನ್ನು ಕೂಡ ರೈತರು ಬಳಕೆ ಮಾಡ್ಕೊಳ್ಳೋದು. ಸೊ ಕೋನೋ ವೀಡರ್ ಆಗ್ಲಿ ಅಥವಾ ಪವರ್ ಆಪರೇಟೆಡ್ ಕಳೆ ಯಂತ್ರಗಳನ್ನಾಗ್ಲಿ ಬಳಕೆ ಮಾಡಿಕೊಂಡು ಸಾಲುಗಳ ಮಧ್ಯೆ ಇರುವಂತ ಕಳೆಗಳನ್ನ ಹತೋಟಿ ಮಾಡ್ಕೊಳ್ಳೋದು ಬಹಳ ಮುಖ್ಯ. ಈ ತರ ಮಾಡ್ಕೊಳ್ಳೋದ್ರಿಂದ ನಮ್ಗೇನು ಅಂತಂದ್ರೆ ಉದಯೋತ್ತರ ಕಳೆಗಳನ್ನ ಹತೋಟಿ ಮಾಡ್ಕೊಳ್ಳಿಕ್ಕೆ ಇವುಗಳ ಸಾಧನಗಳನ್ನು ಬಳಕೆ ಮಾಡ್ಕೊಳ್ಳೋದು ಬಹಳ ಮುಖ್ಯ ಇದೆ. ಈ ಕೋನೋ ವೀಡರ್ ಮತ್ತೆ ಪವರ್ ವೀಡರ್ ಬಗ್ಗೆ ಹೇಳಿದ್ರಿ ಸರ್, ಇದನ್ನ ಬಳಕೆ ಮಾಡುವಾಗ ನೀರಿನ ನಿರ್ವಹಣೆ ಹೇಗಿರಬೇಕು? ಬಹಳ ಒಳ್ಳೆ ಪ್ರಶ್ನೆ. ಏನು ಅಂತಂದ್ರೆ ರೈತರು ಈಗ ನಾವು ಕೇಜ್ ವೀಲ್ ಹಾಕ್ಲಿಕ್ಕೆ ಏನು ನಾವು ವ್ಯವಸ್ಥೆ ಮಾಡ್ಕೊಂಡಿರ್ತೇವಲ್ಲ ಕೆಸರು ಗದ್ದೆ, ಆ ಒಂದು ಗದ್ದೆಯಲ್ಲಿ ನೀರು ಇರಲೇಬೇಕು. ಯಾಕಂತಂದ್ರೆ ಈ ಕೋನೋ ವೀಡರ್ ಕೋನ್ ಆಕಾರದಲ್ಲಿ ಇರುವಂತ ಒಂದು ಆದ್ರ ಅದ್ರ ಮೇಲ್ಗಡೆ ಹಲ್ಲುಗಳು ಇರ್ತಾವ. ಅದು ಏನು ಅಂತಂದ್ರೆ ಕೆಸರು ಗದ್ದೆಯಲ್ಲಿ ತಳ್ಳಬೇಕಾದ್ರೆ ಸುಲಭವಾಗಿ ಚಲಿಸಬೇಕು ಅಂತಂದ್ರೆ ನೀರು ಇರಬೇಕು. ಹೌದು, ನೀರಿದ್ದಾಗ ಏನಾಗುತ್ತೆ ಕಳೆಗಳನ್ನ ಕೊಚ್ಚಿಬಿಟ್ಟು ಮಣ್ಣಿನಲ್ಲಿ ಸೇರಿಸಲಿಕ್ಕೆ ಅನುಕೂಲ ಆಗುತ್ತೆ. ಸೊ ನೀರು ಇರೋದು ಬಹಳ ಮುಖ್ಯ. ನೀರಿಲ್ಲ ಅಂತಂದ್ರೆ ಈ ಸಾಧನಗಳನ್ನು ಬಳಸೋದು ತುಂಬಾ ಕಷ್ಟ ಆಗುತ್ತೆ. ಇನ್ನು ಒಟ್ಟಾರೆ ನೀರಿನ ನಿರ್ವಹಣೆಯನ್ನ ಬೆಳೆಯಲ್ಲಿ ಹೇಗೆ ಮಾಡಬೇಕಾಗುತ್ತೆ? ಸಾಮಾನ್ಯ ಪದ್ಧತಿಯಲ್ಲಿ ರೈತರು ಏನ್ ಮಾಡ್ತಾರೆ, ಯಥೇಚ್ಛವಾಗಿ ನೀರು ನಿಲ್ಲಿಸಿ ಭತ್ತವನ್ನು ಬೆಳೆಯೋದನ್ನು ನಾವು ನೋಡ್ತಾ ಇದ್ದೀವಿ. ನಾವು ಒಂದು ಹೇಳೋದೇನು ಅಂತಂದ್ರೆ, 1 ಎಕರೆ ಭತ್ತ ನಾಟಿ ಮಾಡಲಿಕ್ಕೆ ಸಾಮಾನ್ಯ ಪದ್ಧತಿಯಲ್ಲಿ 52 ಲಕ್ಷ ಲೀಟರ್ ನೀರು ಬೇಕು ಅಂತ ಹೇಳ್ತೇವೆ. 52 ಲಕ್ಷ ಲೀಟರ್ ನೀರು. ಆದ್ರೆ ಭತ್ತಕ್ಕೆ ಅಷ್ಟು ಬೇಕಾಗಿಲ್ಲ. ನಾವು ಮೊದಲು ತಿಳ್ಕೊಂಡಿದ್ವಿ ಭತ್ತ ಏನು ನೀರಿನಲ್ಲಿ ನಿಲ್ಲಿಸಿ ಬೆಳೆಯುವಂತ ಒಂದು ಬೆಳೆ ಅಂತ ಹೇಳಿ. ಆದ್ರೆ ಇತ್ತೀಚಿನ ಸಂಶೋಧನೆ ಏನ್ ಹೇಳ್ತಾ ಇದೆ ಅಂತಂದ್ರೆ, ನಾವು ರಾಗಿ ಮುಸುಕಿನ ಜೋಳ ಏನ್ ಬೆಳಿತೇವಲ್ಲ ಅದೇ ತರನಾಗಿ ಇದನ್ನು ಕೂಡ ಬೆಳಿಬಹುದು. ಇದನ್ನು ಕೂಡ ನಾವು ಬಿತ್ತನೆ ಮಾಡಿ ವಾರಕ್ಕೊಮ್ಮೆ 4 ದಿವಸಕ್ಕೊಮ್ಮೆ ನೀರು ಕೊಟ್ಟು ಒಳ್ಳೆ ಬೆಳೆಯನ್ನು ತೆಗಿಲಿಕ್ಕೂ ಕೂಡ ಅವಕಾಶ ಇದೆ. ಹೀಗಾಗಿ ಭತ್ತ ಏನು ಅಂತಂದ್ರೆ ಅಕ್ವಾಟಿಕ್ ನೀರಿನಲ್ಲಿ ನಿಲ್ಲುವುದು ಅಲ್ಲ, ಅದು ಕಡಿಮೆ ನೀರನ್ನು ಬಳಕೆ ಮಾಡಿಕೊಂಡು ಕೂಡ ನಾವು ಚೆನ್ನಾಗಿ ಇಳುವರಿ ತೆಗಿಲಿಕ್ಕೆ ಅವಕಾಶ ಇದೆ. ಈ ಒಂದು ನಿಟ್ಟಿನಲ್ಲಿ ನಾನು ಹೇಳೋದಾದ್ರೆ, ಮೊದಲೇ ಒಂದು ಏನು ಅಂತಂದ್ರೆ ತೆಂಡೆ ಒಡೆಯುವ ಹಂತದವರೆಗೂ 2 ಸೆಂಟಿಮೀಟರ್ ಅಂದ್ರೆ 1 ಇಂಚಿನಷ್ಟು ನೀರು ನಿಲ್ಲಿಸಿ, ಆಮೇಲೆ ತೆನೆ ಬರುವಂತಹ ಸಂದರ್ಭದಲ್ಲಿ ಅದೇ ನೀರನ್ನು ಮುಂದುವರಿಸಿಕೊಂಡು ಹೋಗಿ, ಆಮೇಲೆ ತೆನೆ ಬಂದ ಮೇಲೆ ಹೂವಾಡುತ್ತೆ, ಆಮೇಲೆ ಕಾಳು ಕಟ್ಟಲಿಕ್ಕೆ ಶುರು ಆಗುತ್ತೆ, ಅವಾಗ ನೀರಿನ ಅವಶ್ಯಕತೆ ಜಾಸ್ತಿ ಇರುತ್ತೆ, ಅವಾಗ ಸ್ವಲ್ಪ ನೀರು ಜಾಸ್ತಿ ನಿಂದಿಸ್ಕೊಳ್ರಿ. ಏನು ಅಂತಂದ್ರೆ 2 ಇಂಚು ನೀರು ನಿಂದಿಸ್ಕೊಳ್ರಿ. ಆಮೇಲೆ ಇನ್ನೇನು ಕಟಾವ್ ಆಗಬೇಕು ನಮ್ಮ ಭತ್ತ ಅಂತಂದ್ರೆ, 10-15 ದಿವಸ ಮೊದಲು ನೀರನ್ನ ಭೂಮಿಯಿಂದ ಪೂರ್ತಿ ಹೊರಗಡೆ ಹಾಕಿಬಿಡಿ. ಅಂದ್ರೆ ಭತ್ತ ಯೂನಿಫಾರ್ಮ್ ಆಗಿ ಒಂದು ಸಮನಾಗಿ ಕೊಯ್ಲಿಗೆ ಬರಲಿಕ್ಕೆ ಅವಕಾಶ ಆಗತ್ತೆ. ಆಮೇಲೆ ಎಲ್ಲಿ ಕಾಳುಗಳು ತುಂಬಿರುವುದಿಲ್ಲ ಆ ಕಾಳುಗಳು ತುಂಬಿಕೊಳ್ಳಿಕ್ಕೆ ಅವಕಾಶ ಆಗತ್ತೆ. ಇದೊಂದು ವಿಚಾರ ರೈತರಲ್ಲಿ ಗಮನದಲ್ಲಿಟ್ಕೊಳ್ಳಿ. ಇನ್ನು 2 ವಿಚಾರ ನಾನು ಹೇಳೋದು ಮರ್ತೇ ಇಲ್ಲ. ಏನು ಅಂತಂದ್ರೆ, ಪೋಷಕಾಂಶಗಳನ್ನು ಕೇವಲ 20% ನಾವು ಹಾಕಿದ್ವಿ ನಾಟಿ ಪೌರ್ವದಲ್ಲಿ, ಇನ್ನು 20% ಹಾಗೆ ಉಳಿದಿದೆ. ಅದನ್ನು 2 ಹಂತದಲ್ಲಿ ನಾವು ಕೊಡಬೇಕು. 1 10 ಕೆಜಿಯನ್ನ ತೆಂಡೆ ಒಡೆಯುವ ಹಂತ ಅಂತ ಹೇಳ್ತೇವೆ. ಅದು ಯಾವಾಗ ಅಂತಂದ್ರೆ ನಾಟಿ ಮಾಡಿದ 30 ದಿವಸದ ನಂತರ. ಆ ಒಂದು ಟೈಮ್ನಲ್ಲಿ 10 ಕೆಜಿ ಸಾರಜನಕ ಅಂದ್ರೆ 1 25 ಕೆಜಿ ಯೂರಿಯಾವನ್ನ ನಾವು ಕೊಡಬೇಕು, ಭೂಮಿಗೆ ಕೊಡಬೇಕಾಗಿದೆ. ಅದರದ್ದು ಸೈಡಲ್ಲೆಲ್ಲ ಬ್ರಾಂಚಸ್ ಬರ್ತಾ ಇರುತ್ತೆ, ಯಾಕಂದ್ರೆ ಆ ಒಂದು ಟೈಮ್ನಲ್ಲಿ ಅದರ ಸಾರಜನಕದ ಬೇಡಿಕೆ ಜಾಸ್ತಿ ಇರುತ್ತೆ. ಇನ್ನು 1 ತಿಂಗಳಾದ್ಮೇಲೆ ಅಂದ್ರೆ ನಾಟಿ ಮಾಡಿದ 60 ದಿವಸಕ್ಕೆ ಆ ಒಂದು ಟೈಮ್ನಲ್ಲಿ ಆ ಭತ್ತ ತೆನೆ ಬರುವ ಹಂತ ಅಂತ ಹೇಳ್ತೇವೆ. ಆ ಒಂದು ಹಂತದಲ್ಲಿ ಆ ಒಂದು ಸಸಿಯ ಒಂದು ವಿಚಾರ ವಿಜ್ಞಾನಿಗಳು ಇಷ್ಟು ಅರ್ಥ ಮಾಡ್ಕೊಂಡಿದ್ದಾರೆ ಅಂತಂದ್ರೆ, ಆ ಒಂದು ಸಮಯದಲ್ಲಿ ಅದಕ್ಕೆ ಸಾರಜನಕದ ಏನಾದರೂ ಕೊರತೆ ಆದ್ರೆ ಆ ತೆನೆಗಳ ಮೇಲೆ ಮೂಡಿಸುವಂತ ಕಾಳುಗಳ ಸಂಖ್ಯೆಯನ್ನು ಕೂಡ ಕಡಿಮೆ ಮಾಡಿಕೊಳ್ಳುತ್ತಂತೆ. ಹೀಗಾಗಿ ಆ ಒಂದು ಸಂದರ್ಭದಲ್ಲಿ ಕೂಡ ನಾವು ಸಾರಜನಕವನ್ನ 10 ಕೆಜಿಯಷ್ಟು ಶಿಫಾರಸು ಮಾಡಿದ್ದನ್ನ ಯೂರಿಯಾ ಮೂಲಕ ಹಾಕೋದು ಬಹಳ ಮುಖ್ಯ. ಸೊ 1 ತಳಗೊಬ್ಬರವಾಗಿ ಹಾಕುವಂತಹದ್ದು, ಇನ್ನೊಂದು 10 ಕೆಜಿಯನ್ನ ನಾವು ಈ ನಾಟಿ ಮಾಡಿದ 30 ದಿವಸದ ನಂತರ, ಇನ್ನು 60 ದಿವಸದ ನಂತರ, ಈ 2 ಹಂತದಲ್ಲಿ ನಾವು ಕೊಡೋದ್ರಿಂದ ಆ ಬೆಳೆಗೆ ಶಿಫಾರಸು ಮಾಡಿದಂತ ಒಟ್ಟು ಪೋಷಕಾಂಶಗಳನ್ನು ಕೊಟ್ಟ ಹಾಗೆ ಆಗತ್ತೆ. ಇನ್ನೊಂದು ಏನಂತಂದ್ರೆ, ಇತ್ತಿತ್ತಲಾಗಿ ನಮ್ಮ ಒಂದು ಮಣ್ಣು ಪರೀಕ್ಷೆಗಳನ್ನ ನಾವು ವಿಶ್ಲೇಷಣೆ ಮಾಡಿದಾಗ 70%-ರಷ್ಟು ಮಣ್ಣುಗಳು ಸತುವಿನ ಕೊರತೆ ಮತ್ತು ಬೋರಾನ್ ಕೊರತೆಯನ್ನ ತೋರಿಸ್ತಾ ಇದೆ. ಹೀಗಾಗಿ ಪ್ರತಿ 2 ಬೆಳೆ ಆದ್ಮೇಲೆ ಸತುವಿನ ಸಲ್ಫೇಟ್ ಅನ್ನ 8 ಕೆಜಿಯನ್ನ ಪ್ರತಿ ಎಕರೆಗೆ ತಪ್ಪದೇ ರೈತರು ಹಾಕೋದು ಬಹಳ ಒಳ್ಳೆಯದು. ಪ್ರತಿ ವರ್ಷ ಹಾಕೋದು ಬೇಡ, 2 ಬೆಳೆ ಆದ್ಮೇಲೆ ಹಾಕಿ. ಅದೇ ತರನಾಗಿ 2 ಕೆಜಿ ಬೋರಾಕ್ಸ್ ಅನ್ನು ಕೂಡ ಹಾಕೋದ್ರಿಂದ ಒಂದು ಒಳ್ಳೆ ಇಳುವರಿಯನ್ನು ತೆಗಿಲಿಕ್ಕೆ ಅವಕಾಶ ಇದೆ. ಸೊ ಈ ತರ ಮಾಡಿಕೊಂಡು ನಾವು ಈಗ ಕಟಾವಿನ ಹಂತಕ್ಕೆ ಬಂದಿವಿ ನಾವು. ಹೌದು, ಇನ್ನು ಕಟಾವು ಮಾಡೋದು ಹೇಗೆ ಅನ್ನೋದು ಕೂಡ ಒಂದು ಇಲ್ಲಿ ನಾವು ಗಮನಿಸಬೇಕಾದಂತ ಅಂಶ. ಹೇಗೆ ಭತ್ತ ಪೂರ್ತಿ ತೆನೆಗಳನ್ನು ಹಾಕಿ ಹಳದಿ ಬಣ್ಣಕ್ಕೆ ಬದಲಾವಣೆ ಹೊಂದುವುದನ್ನು ನಾವು ನೋಡ್ತಾ ಇದ್ದೇವೆ. ಕಟ್ಟಿಗೆ ಬಣ್ಣ ಅಥವಾ ಹಳದಿ ಬಣ್ಣಕ್ಕೆ ಬದಲಾವಣೆ ಆಗುವುದನ್ನು ನಾವು ನೋಡ್ತಾ ಇದ್ದೇವೆ ಅಲ್ವಾ. ಆ ಟೈಮ್ನಲ್ಲಿ ತೆನೆಯ ಕೊನೆಯ ಭಾಗದ 2 ಕಾಳುಗಳು ಅಥವಾ 3 ಕಾಳುಗಳು ಹಸಿರಿದ್ದಾಗೆ ಕಟಾವು ಮಾಡುವುದು ಹೆಚ್ಚು ಸೂಕ್ತ. ಇನ್ನು ಹಸಿರು ಇರಬೇಕು, 1 ಅಥವಾ 2 ಕಾಳು. 2 ಕಾಳು ಹಸಿರಿರಬೇಕು. ಅದಿದ್ರೆ ಏನು ಅಂತಂದ್ರೆ ಭತ್ತ ಉದುರುವಂತಹ ಒಂದು ಚಾನ್ಸಸ್ ಅನ್ನ ನಾವು ಕಡಿಮೆ ಮಾಡಬಹುದು. ಸೊ ಆ ಒಂದು ಹಂತದಲ್ಲಿ ಕಟಾವ್ ಮಾಡಿದ್ರೆ ನಾವು ಭತ್ತವನ್ನ ಉದುರುವಂತ ಒಂದು ಸಂದರ್ಭವನ್ನ ತಪ್ಪಿಸಬಹುದು ಮತ್ತು ಒಂದು ಒಳ್ಳೆಯ ಇಳುವರಿಯನ್ನು ತೆಗಿಲಿಕ್ಕೆ ಸಾಧ್ಯತೆ ಇದೆ. ಇನ್ನು ಕಟಾವಿಗೆ ಸಾಮಾನ್ಯವಾಗಿ ರೈತರಿಗೆ ಗೊತ್ತಿದೆ, ಇವತ್ತಿನ ದಿವಸ ಸಾಕಷ್ಟು ಯಂತ್ರಗಳು ಕಟಾವಿನ ಯಂತ್ರಗಳು ಲಭ್ಯತೆ ಇದೆ. ಪ್ರತಿಯೊಂದು ಬೆಳೆಯಲ್ಲೂ ಇದೆ, ಅದರಲ್ಲಿ ಹೆಚ್ಚು ಭತ್ತಕ್ಕೆ ಇರುವಂತಹದನ್ನು ನಾವು ನೋಡ್ತಾ ಇದ್ದೀವಿ. ರೀಪರ್ಗಳು ಇದೆ, ಅದನ್ನ ನಾವು ಆಳುಗಳ ಮೂಲಕ ಸಂಗ್ರಹ ಹಾಕಿ ಒಕ್ಕಣೆ ಮಾಡುವಂತಹದನ್ನು ನಾವು ನೋಡಬಹುದು. ಸೊ ಈ ತರ ಒಟ್ಟಾರೆ ನಾವು ಎಲ್ಲಾ ಬೇಸಾಯಗಳನ್ನು ಮಾಡಿಕೊಂಡ್ರೆ 1 ಎಕರೆಗೆ ಸಾಮಾನ್ಯ ಭತ್ತದಲ್ಲಿ 25 ಕ್ವಿಂಟಲ್ ತೆಗೆದ್ರೆ ಇಲ್ಲಿ 3-4 ಕ್ವಿಂಟಲ್ ಜಾಸ್ತಿ ತೆಗಿಲಿಕ್ಕೆ ಅವಕಾಶ ಇದೆ. ಸೊ ಹೀಗಾಗಿ ಈ ಭತ್ತವನ್ನು ಮಾಡುವಂತ ರೈತರಿಗೆ ನಾನು ಹೇಳೋದೇನು ಅಂತಂದ್ರೆ, ಯಂತ್ರಗಳನ್ನು ಬಳಕೆ ಮಾಡಿಕೊಳ್ಳೋರು ಚಾಪೆ ಮಾದರಿಯ ಪದ್ಧತಿಯಲ್ಲಿ ಸಸಿಗಳನ್ನು ತಯಾರಿ ಮಾಡ್ಕೊಳ್ಳೋದು ಸೊ ಈ ಗೊಂದಲದಿಂದ ಹೊರಗೆ ಬರಬೇಕು ಅಂತೇಳಿ ಇವತ್ತಿನ ದಿವಸ ಅದಕ್ಕೂ ಒಂದು ಪರ್ಯಾಯ ಮಾರ್ಗವನ್ನ ಕಂಡುಹಿಡಿದ್ರು. ಏನು ಅಂತಂದ್ರೆ, ಈ ಚಾಪಿ ಮಾದರಿಯ ಸಸಿಗಳನ್ನ ಮಾಡುವಂತ ರೈತರಿಗೆ ಕಷ್ಟ ಆದ್ರೆ ಆ ಯಂತ್ರದ ಮೂಲಕ ಕೆಲವೊಂದು ಟ್ರೇಗಳನ್ನು ಕೂಡ ಕೊಡ್ತಾ ಇದ್ದಾರೆ. ಒಂದು ಎಕರೆಗೆ ಸಾಮಾನ್ಯವಾಗಿ 80 ಟ್ರೇಗಳು ಬೇಕಾಗುತ್ತೆ. ಆ ಟ್ರೇ ಅಂತಂದ್ರೆ ಏನು, ನಾವು ಕೇಕ್ ಅದು ಮಾಡ್ಲಿಕ್ಕೆ ಏನು ಸ್ಮಾಲ್ ಟ್ರೇಗಳನ್ನು ಬೇಕರಿಯಲ್ಲಿ ನೋಡಿರ್ತೀರಿ ನೀವು, ಹಾಗಿರುತ್ತೆ ಅದೇ ತರನಾಗಿ ಟ್ರೇ ಇರುತ್ತೆ. ಇದರಲ್ಲಿ ಏನಂತಂದ್ರೆ ಕಲ್ಲು ಇಲ್ಲದೆ ಇರುವಂತಹ ಮಣ್ಣನ್ನು ನಾವು ತೆಗೆದು ಜರಡಿ ಹಿಡಿದು ಅದಕ್ಕೆ 3 ಭಾಗ ಮಣ್ಣು 1 ಭಾಗ ಸಾವಯವ ಗೊಬ್ಬರ ಮಿಶ್ರಣ ಮಾಡಿ ಈ ಟ್ರೇಗಳನ್ನು ತುಂಬಿ ಅದರ ಮೇಲೆ ನಾವು ಮೊಳಕೆ ಬರಿಸಿದಂತಹ ಭತ್ತವನ್ನ ಚೆಲ್ಲೋದ್ರಿಂದ ಈ ಟ್ರೇಗಳನ್ನು ನೇರವಾಗಿ ನಾಟಿ ಮಾಡಲಿಕ್ಕೆ ಉಪಯೋಗ ಮಾಡ್ಕೋಬಹುದು. ಉಳಿದ ಎಲ್ಲಾ ಕ್ರಮಗಳನ್ನು ನಾವು ಇದೇ ತರನಾಗಿ ಅನುಕರಣೆ ಮಾಡಬೇಕು. ನೀರು ಹಾಕೋದಿರಬಹುದು, ಇದು ಇರಬಹುದು, ಎಲ್ಲ ಇದೇ ತರ ಮಾಡ್ಕೊಂಡು ಹೋದ್ರೆ ಇನ್ನೂ ಸುಲಭವಾದಂತಹ ಪದ್ಧತಿ ಅಂತ ಹೇಳಬಹುದು. ಇದಿಷ್ಟು ಭತ್ತದ ಆಧುನಿಕ ನಾಟಿ ಪದ್ಧತಿಗೆ ಸಂಬಂಧಪಟ್ಟ ಹಾಗೆ ಯಾಂತ್ರೀಕೃತ ಪದ್ಧತಿಯಲ್ಲಿ ಹೇಗೆ ಮಾಡಬೇಕು ಮತ್ತೆ ಈ ಬೇಸಾಯ ಕ್ರಮಗಳನ್ನು ಈ ಪದ್ಧತಿಯಲ್ಲಿ ಹೇಗೆಲ್ಲ ಅನುಸರಿಸಬೇಕು ಅನ್ನುವಂಥ ವಿಚಾರಗಳನ್ನು ತಾವು ತಿಳಿಸ್ಕೊಟ್ರಿ. ಇದರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ಅಂತ ಹೇಳಿದರೆ ನಿಮ್ಮನ್ನು ಸಂಪರ್ಕ ಮಾಡುವಂಥದ್ದು ಹೇಗೆ? ನನ್ನ ಮೊಬೈಲ್ ಸಂಖ್ಯೆ 8-7-2-2-1-8-6-0. ಇನ್ನೊಮ್ಮೆ ಹೇಳಿ ಸಂಪರ್ಕ. 8-7-2-2-1-8-6-0. ಒಳ್ಳೆಯದು ಡಾಕ್ಟರ್ ಭೈರಪ್ಪನವರ. ಇವತ್ತಿನ ಕಾರ್ಯಕ್ರಮದಲ್ಲಿ ಈ ಭತ್ತದ ಆಧುನಿಕ ನಾಟಿ ಪದ್ಧತಿಗಳು ಅದರಲ್ಲಿ ಯಾಂತ್ರೀಕೃತ ಪದ್ಧತಿ ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಬಹಳ ವಿವರವಾದಂತಹ ಮಾಹಿತಿಯನ್ನ ಇವತ್ತಿನ ಸಂಚಿಕೆಯಲ್ಲಿ ತಾವು ಮಾಡಿಕೊಟ್ರಿ. ಧನ್ಯವಾದಗಳು. ನಮಸ್ಕಾರ. ತಮಗೂ ಕೂಡ ನಮಸ್ಕಾರ. ಇದುವರೆಗೆ ಯಾಂತ್ರೀಕೃತ ಭತ್ತದ ನಾಟಿ ಪದ್ಧತಿ ಹಾಗೂ ಬೇಸಾಯ ಕ್ರಮಗಳು ಈ ಕುರಿತಂತೆ ಹಾಸನ ತಾಲೂಕು ಕಾರ್ಯಕೆರೆಯಲ್ಲಿರುವ ಕೃಷಿ ಮಹಾವಿದ್ಯಾಲಯದ ಪ್ರಾಧ್ಯಾಪಕರಾದ ಡಾಕ್ಟರ್ ಎಸ್ಟಿ ಭೈರಪ್ಪನವರ್ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ರೈತ ಬಾಂಧವರೇ, ಇದೇ ಸರಣಿಯ ನಮ್ಮ ಮುಂದಿನ ಕಾರ್ಯಕ್ರಮದಲ್ಲಿ ದ್ರವ ರೂಪದ ಸಾವಯವ ಗೊಬ್ಬರಗಳ ತಯಾರಿಕೆ ಹಾಗೂ ಬಳಕೆ ಈ ಕುರಿತಂತಹ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇಲ್ಲಿಗೆ ಇಂದಿನ ಹಸಿರು ಸಿರಿ ಬಾನುಲಿ ಸರಣಿ ಕಾರ್ಯಕ್ರಮ ಮುಕ್ತಾಯವಾಯಿತು. ಮತ್ತೆ ಮುಂದಿನ ಹಸಿರು ಸಿರಿ ಬಾನುಲಿ ಸರಣಿಯೊಂದಿಗೆ ಭೇಟಿಯಾಗೋಣ. ಎಲ್ಲರಿಗೂ ನಮಸ್ಕಾರ. ಇದುವರೆಗೆ ಪ್ರಸ್ತುತ ಕೃಷಿ ಚಟುವಟಿಕೆಗಳ ಕುರಿತ ಕಾರ್ಯಕ್ರಮ ಹಸಿರು ಸಿರಿ ಮೂಡಿಬಂತು. ಚೊಚ್ಚಲ ಮಗ ಕರಮುಗಿಯೋ ಆತನಿಗೆ. ಪ್ರಸ್ತುತಪಡಿಸಿದವರು ಅರಕಲುಗೂಡು ವಿ ಮಧುಸೂದನ್, ಅನ್ನವಿಡೋ ದೇವರಿಗೆ. ನೆರವು ಗೋರ ರವಿಶಂಕರ್. ಈ ಕಾರ್ಯಕ್ರಮ ಆಕಾಶವಾಣಿ ಹಾಸನ ಎಫ್ಎಂ ಕೇಂದ್ರದಿಂದ ಪ್ರಸಾರವಾಯಿತು. ಕೊಡುಗೈ ದೊರೆಯುವನು 84 ಲಕ್ಷ ಜೀವರಾಶಿಗೂ ಹೆಗಲು ಕೊಡೋ ಧನಿಯವನು. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ. ಸಿಗುವುದು ಪೆನ್ಷನ್ನ ಆಸರಿಯು ಆಗದು ನಿರಾಸರೆ, ಇನ್ನು ಸಿಗುವುದು ಸಂತಸದ ಕ್ಷಣವು, ಕಳೆವುದು ಸುಖದಿಂದ ವೃದ್ಧಾಪ್ಯ. ರಕ್ಷಿತ ಆಗುವ ಅನ್ನದಾತ, ಸುರಕ್ಷಿತ ಆಗುವ ಅನ್ನದಾತ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಯಾರೇ ಕೂಗಾಡಲಿ, ಯಾರೇ ಹೋರಾಡಲಿ, RCF ಸುಫಲ ನಿನಗೆ ಸಾಟಿ ಇಲ್ಲ. ಏನ್ ರಮಣ ಇಷ್ಟೊಂದು ಖುಷಿಯಾಗಿದ್ಯಾ? ಬಂಪರ್ ಬೆಳೆ ಬಂತು ಅಂತ್ಲ. ನನ್ನ ಹೊಲದ ಬಂಪರ್ ಇಳುವರಿ ಗುಟ್ಟು RCF ನ ಸುಫಲ 15-15-15, ಅದೇ ಗುಣಮಟ್ಟ ಅತ್ಯಧಿಕ ಇಳುವರಿ. RCF ನ ಸುಫಲ 15-15-15, ಈಗ ಭಾರತ್ NPK 15-15-15 ಹೊಸ ಚೀಲದಲ್ಲಿ ಲಭ್ಯ. ನೋಡ್ಶಿವಣ, ಗೊಬ್ಬರ ಖರೀದಿಸುವಾಗ RCF ನ ಚಿಹ್ನೆ ಮತ್ತು ಹೆಸರನ್ನ ಖಾತ್ರಿ ಪಡಿಸಿಕೊಳ್ಳೋಣ. ಮರಿಬೇಡ, ಭೂಮಿಯಲ್ಲಿ ಬಂಗಾರ ಬೆಳೆಯುವ ಅವಕಾಶ ಕಳ್ಕೊಳ್ಬೇಡ. ಮೆಕ್ಕೆಜೋಳಕ್ಕಾಗಿ ಅನೇಕ ಕಳೆನಾಶಕಗಳಿವೆ, ಯಾವ್ದನ್ ತಗೊಳ್ಳಿ? ಒಂದ್ ಮಾತು ಹೇಳು, ಹೊಳೆಯೋ ಯಾವುದೇ ಹಳದಿ ವಸ್ತುನ ನೋಡಿದಾಗ ನೀನದನ್ನ ಚಿನ್ನ ಅಂತ ಹೇಳ್ತೀಯ? ಇಲ್ಲಣ್ಣ. ಹಾಗೇನೆ, ಯಾವುದೇ ಕಳೆನಾಶಕ ಆದ್ರೂ ಬಾಯರ್ನ ಲಾಡಿಸ್ ಆಗಿರೋದಿಲ್ಲ. ಯಾಕೆ ಅಂದ್ರೆ ನಂಬಿಕೆ ಸುಲಭದಲ್ಲಿ ಅಲ್ಲ, ಪರಿಣಾಮ ಬೀರೋದ್ರಿಂದ ಬರುತ್ತೆ. ಸರಿಯಾಗಿ ಹೇಳಿದ್ರಿ ಅಣ್ಣ, ಇನ್ನು ಬಾಯರ್ನ ಲಾಡಿಸ್ ಅನ್ನೇ ಸಿಂಪಡಿಸ್ತೀನಿ. ಬಾಯರ್ನ ಲಾಡಿಸ್, ಇದಕ್ಕೆ ಸರಿಸಾಟಿಯೇ ಇಲ್ಲ. ಹರ್ ಜೋಖಿಮ್ ಸೇ ನಿಕಲ್ ಕರ್ ಫಸಲ್ ಆಯ್ ಸುರಕ್ಷಿತ ಹೋ ಜಾಯೇ. ಸಂಕಟ ಕೆ ಸಮಯ ಪ್ರಧಾನ ಮಂತ್ರಿ ಫಸಲ್ ಬಿಮಾ ಯೋಜನಾ ಕಿಸಾನೋ ಕೆ ಲಿಯೆ ವರದಾನ್ ಹೈ. ಅಬ್ ಸೂಖಾ ಪಡೆ ಯಾ ಬಾಢ್ ಆ ಜಾಯೆ, ಕೋಯಿ ಡರ್ ನಹಿ. ಅಬ್ ಓಲೆ ಪಡೆ ಯಾ ಕೀಟ ಪತಂಗೆ ಫಸಲ್ ಖಾ ಜಾಯೆ, ಕೋಯಿ ಫಿಕ್ರ ನಹಿ. बुआई से फसल कटाई तक हर जोखिम का दावा, न्यूनतम प्रीमियम पर अधिकतम भुगतान का वादा. योजना से हर साल जुड़ रहे हैं 5 करोड़ से ज्यादा किसान. अब आपकी है बारी. नजदीकी कृषि कार्यालय, सहकारी समिति, बैंक शाखा, अधिकृत बीमा कंपनी या जनसेवा केंद्र में स्वेच्छा से करा सकते हैं पंजीकरण. फसल बीमा पोर्टल या फसल बीमा ऐप द्वारा भी कराया जा सकता है पंजीकरण. प्रधानमंत्री फसल बीमा योजना, आपकी फसलों का संपूर्ण सुरक्षा. ಕೃಷಿ ಏವಂ ಕಿಸಾನ್ ಕಲ್ಯಾಣ ಮಂತ್ರಾಲಯ, ಭಾರತ ಸರ್ಕಾರ. ಇದುವರೆಗೆ ಕಿಸಾನ್ ವಾಣಿ ಕೃಷಿ ರಂಗ ಪ್ರಸಾರವಾಯಿತು. ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ. ಆಕಾಶವಾಣಿ ಹಾಸನ ಎಫ್ಎಂ. ಜೂನ್ ತಿಂಗಳ ಪಡಿತರ ಆಹಾರ ಧಾನ್ಯಗಳ ವಿತರಣೆ ಕುರಿತು ಹಾಸನ ಜಿಲ್ಲೆಯ ಆಹಾರ ನಾಗರಿಕ ಸರಬರಾಜು ಮತ್ತು ಗ್ರಾಹಕರ ವ್ಯವಹಾರಗಳ ಇಲಾಖೆಯ ಉಪ ನಿರ್ದೇಶಕರಾದ ಎಬಿ ಸಂಜಯ್ ಅವರೊಂದಿಗೆ ಸಂದರ್ಶನ. ಪ್ರಾಯೋಜಕರು ಆಹಾರ ನಾಗರಿಕ ಸರಬರಾಜು ಮತ್ತು ಗ್ರಾಹಕರ ವ್ಯವಹಾರಗಳ ಇಲಾಖೆ ಹಾಸನ. ಪ್ರೀತಿಯ ಕೆಳಗರೆ ನಮಸ್ಕಾರ. ಹಾಸನ ಜಿಲ್ಲೆಯ ಆಹಾರ ನಾಗರಿಕ ಸರಬರಾಜು ಮತ್ತು ಗ್ರಾಹಕರ ವ್ಯವಹಾರಗಳ ಇಲಾಖೆಯ ಉಪನಿರ್ದೇಶಕರಾದ ಎಬಿ ಸಂಜಯ್ ಅವರು ನಮ್ಮೊಂದಿಗೆ ಇದ್ದಾರೆ. ಜೂನ್ ತಿಂಗಳ ಪಡಿತರ ಹಂಚಿಕೆಗೆ ಸಂಬಂಧಪಟ್ಟ ಹಾಗೆ ಇರುವಂತಹ ಒಂದು ಸಣ್ಣ ಬದಲಾವಣೆಯನ್ನ ನಿಮ್ಮ ಗಮನಕ್ಕೆ ಅವರು ತರಲಿದ್ದಾರೆ. ಸರ್ ನಮಸ್ಕಾರ. ನಮಸ್ತೆ ಸರ್. ನಮ್ಮ ಹಾಸನ ಜಿಲ್ಲೆಯಲ್ಲಿ ಎಷ್ಟು ಜನ ಈ ಪಡಿತರ ಚೀಟಿದಾರರು ಇದ್ದಾರೆ, ಅದರ ಬಗ್ಗೆ ಒಂದು ಮಾಹಿತಿ ಮಾಡಿಕೊಡಿ. ನಮ್ಮ ಹಾಸನ ಜಿಲ್ಲೆಯಲ್ಲಿ ಇರುವಂತಹ ಒಟ್ಟು 8 ತಾಲೂಕುಗಳಲ್ಲಿ ಸುಮಾರು 496,251 ಪಡಿತರ ಚೀಟಿಗಳು ನಮ್ಮ ಜಿಲ್ಲೆಯಲ್ಲಿದೆ. ಅದರಲ್ಲಿ ಅಂತ್ಯೋದಯ ಕಾರ್ಡ್ಗಳು 23,407 ಇದ್ರೆ, ಬಿಪಿಎಲ್ ಕಾರ್ಡ್ 429,717 ಕಾರ್ಡ್ಗಳಿರ್ತದೆ. ಅದೇ ರೀತಿಯಲ್ಲಿ ಎಪಿಎಲ್ ಕಾರ್ಡ್ 43,132, ಒಟ್ಟಾರೆ 496,251 ಕಾರ್ಡ್ದಾರರಿದ್ದಾರೆ ನಮ್ಮ ಜಿಲ್ಲೆಯಲ್ಲಿ. ಒಟ್ಟಾರೆ 16,29,504 ಜನ ಈ ಕಾರ್ಡ್ಗಳಲ್ಲಿ ಕವರ್ ಆಗಿರ್ತಾರೆ. ಪ್ರತಿ ತಿಂಗಳು ಈ ಗ್ರಾಹಕರಿಗೆ ಏನೆಲ್ಲ ಆಹಾರ ವಿತರಣೆ ಆಗ್ತಾ ಇದೆ? ಪ್ರಮುಖವಾಗಿ ನಮ್ಮ ಜಿಲ್ಲೆಯಲ್ಲಿ ಅಕ್ಕಿ ಮತ್ತು ರಾಗಿಯನ್ನು ವಿತರಣೆ ಮಾಡ್ತಾ ಇದ್ದೀವಿ. ಜೊತೆಗೆ ಸೀಮೆಎಣ್ಣೆಯನ್ನು ಕೂಡ ಈ ಮಲೆನಾಡು ತಾಲೂಕುಗಳಲ್ಲಿ ಎಲ್ಲಿ ವಿದ್ಯುಚ್ಛಕ್ತಿ ಕೊರತೆ ಇರ್ತದೆ ಅಂತ ಸಂದರ್ಭದಲ್ಲಿ ಪ್ರತಿಯೊಬ್ಬ ಫಲಾನುಭವಿಗಳಿಗೆ ಏನು 1.5 ಲೀಟರ್ ಸೀಮೆಎಣ್ಣೆ ಕೊಡ್ತಾ ಇದ್ದೀವಿ. ನಾಗರಿಕರಲ್ಲದೆ ಸಂಘ ಸಂಸ್ಥೆಗಳಿಗೂ ಕೂಡ ಆಹಾರದ ವಿತರಣೆ ಆಗ್ತಾ ಇದೆಯಾ? ಹೇಗೆ? ನಮ್ಮ ಜಿಲ್ಲೆಯಲ್ಲಿ ಒಟ್ಟು 11 ಕಲ್ಯಾಣ ಸಂಸ್ಥೆಗಳಿರ್ತದೆ. ಕೇಂದ್ರ ಸರ್ಕಾರ ಸ್ವಾಮ್ಯದ 2 ಮತ್ತು ಕರ್ನಾಟಕ ರಾಜ್ಯ ಸರ್ಕಾರದ ಸ್ವಾಮ್ಯದ 9 ಕಲ್ಯಾಣ ಸಂಸ್ಥೆಗಳಿಗೆ ನಾವು ಅಕ್ಕಿ ಮತ್ತು ಗೋಧಿಯನ್ನ ಪ್ರತಿ ತಿಂಗಳು ವಿತರಣೆ ಮಾಡ್ತಾ ಇದ್ದೀವಿ. ಈ ಜೂನ್ ತಿಂಗಳ ವಿತರಣೆಗೆ ಸಂಬಂಧಪಟ್ಟ ಹಾಗೆ ಒಂದು ಸಣ್ಣ ಬದಲಾವಣೆ ಇದೆ ಅನ್ನುವಂಥದ್ದನ್ನು ಹೇಳಿದ್ರಿ. ಏನು ಬದಲಾವಣೆ, ಹೇಗೆ ಗ್ರಾಹಕರು ಇದಕ್ಕೆ ಸ್ಪಂದಿಸಬೇಕು? ಇದು ಪ್ರಮುಖವಾದಂತಹ ಒಂದು ವಿಚಾರ. ಪ್ರಸ್ತುತ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರದ ಅನ್ನಭಾಗ್ಯ ಏನು ಯೋಜನೆ ಇದೆ, ಪ್ರತಿ ಅಂತ್ಯೋದಯ ಮತ್ತು ಬಿಪಿಎಲ್ ಕಾರ್ಡ್ದಾರರಿಗೆ ಮಾಹೆಯಾನೆ 10 ಕೆಜಿ ಆಹಾರ ಧಾನ್ಯವನ್ನು ಕೊಡುವಂತಹ ಒಂದು ಮಹತ್ವಾಕಾಂಕ್ಷಿ ಯೋಜನೆ ಆಗಿರುತ್ತದೆ. ಜುಲೈ 1 ತಾರೀಕಿನಿಂದಲೇ ಅದನ್ನು ಅನುಷ್ಠಾನ ಮಾಡಬೇಕು ಅನ್ನೋ ಒಂದು ಕಾರ್ಯಕ್ರಮ ಈಗಾಗಲೇ ನಿರ್ಧಾರ ಆಗಿದೆ. ಸೊ ಈ ನಿಟ್ಟಿನಲ್ಲಿ ನಾವು ಪ್ರತಿ ತಿಂಗಳು 30ನೇ ತಾರೀಕುವರೆಗೂ ಆಹಾರ ಧಾನ್ಯವನ್ನು ವಿತರಣೆ ಮಾಡ್ತಾ ಇದ್ವಿ ನಮ್ಮ ನ್ಯಾಯಬೆಲೆ ಅಂಗಡಿಯಲ್ಲಿ. 27ಕ್ಕೆ ಅದನ್ನು ಮುಗಿಸಬೇಕು ಅನ್ನುವಂಥ ಒಂದು ನಿರ್ದೇಶನ ನಮಗೆ ಸರ್ಕಾರದಿಂದ ಬಂದಿದೆ. ನಾನು ಕಾರ್ಡ್ದಾರರಲ್ಲಿ ವಿನಂತಿ ಮಾಡೋದಿಷ್ಟೇ, ಈ ತಿಂಗಳು ಅಂದರೆ ಜೂನ್ ತಿಂಗಳು 27ನೇ ತಾರೀಕು ಒಳಗಡೆ ಅಂದ್ರೆ ಅವರು ತಕ್ಷಣನೇ ಹೋಗ್ಬೋದು, ಹೋಗಿ ತಮಗೆ ನಿಗದಿಪಡಿಸಿದಂತಹ ಒಂದು ನ್ಯಾಯಬೆಲೆ ಅಂಗಡಿಯಲ್ಲಿ ಆಹಾರ ಧಾನ್ಯಗಳನ್ನ ಪಡ್ಕೊಳ್ಳೋದಕ್ಕೆ ಸೂಕ್ತವಾದಂತಹ ಕ್ರಮವನ್ನು ಕೈಗೊಳ್ಬೇಕಾಗಿರ್ತದೆ. 27ನೇ ತಾರೀಕು ಮುಗಿದ ನಂತರ ಹೋದ್ರೆ ಅವರಿಗೆ ಆಹಾರ ಧಾನ್ಯ ಅವೈಲೇಬಲ್ ಇರಲ್ಲ. ಯಾಕಂತ ಹೇಳಿದ್ರೆ ನಾವು ಪ್ರತಿಯೊಂದನ್ನು ನಾವು ಆನ್ಲೈನ್ ಮುಖಾಂತರನೇ ಬಯೋಮೆಟ್ರಿಕ್ ತಗೊಂಡು ನಾವು ಆಹಾರ ಧಾನ್ಯ ವಿತರಣೆ ಮಾಡ್ತಾ ಇದ್ವಿ. ಅದು ಸಂಪೂರ್ಣವಾಗಿ ಮೇಂಟೆನೆನ್ಸ್ ಹೋಗುತ್ತೆ 3 ದಿನ, ಯಾಕಂದ್ರೆ ಹೊಸ ಯೋಜನೆ ಅನುಷ್ಠಾನ ಮಾಡೋದಕ್ಕೆ ನಮಗೆ ಅದರಲ್ಲಿ ಬದಲಾವಣೆಯನ್ನು ಮಾಡಬೇಕಾಗುತ್ತೆ ಸರ್ವರ್ ಅಲ್ಲಿ. ಸೊ ಆ ನಿಟ್ಟಿನಲ್ಲಿ 3 ದಿನ ಅವರು ಮುಂಚಿತವಾಗಿ ಸರ್ವರ್ ನ ಸ್ಟಾಪ್ ಮಾಡ್ತಾರೆ, ಅದರ ಒಳಗಡೆ ಆಹಾರ ಧಾನ್ಯವನ್ನು ಪಡ್ಕೊಳ್ಬೇಕು ಅಂತೇಳಿ ನಾನು ಎಲ್ಲಾ ಸಾರ್ವಜನಿಕರಲ್ಲಿ ಕೋರ್ಕೊಳ್ತಾ ಇದ್ದೇನೆ. ಅಂತಿಮವಾಗಿ ನಮ್ಮ ಕೇಳುಗರಿಗೆ ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಿ? ಸರ್ಕಾರದ ಯೋಜನೆ ಇದೆ ಆಹಾರ ಧಾನ್ಯಗಳನ್ನ ವಿತರಣೆ ಮಾಡುವಂತದ್ದು. ಸರಿಯಾದ ಸಮಯದಲ್ಲಿ ತಾವು ನ್ಯಾಯಬೆಲೆ ಅಂಗಡಿಗೆ ಹೋಗಿ ತೂಕವನ್ನು ಪರಿಶೀಲನೆ ಮಾಡಿ, ಗುಣಮಟ್ಟವನ್ನು ಪರಿಶೀಲನೆ ಮಾಡಿ, ಯಾವುದೇ ರೀತಿಯ ಒಂದು ಸಮಸ್ಯೆಗಳಿದ್ರೆ ನೇರವಾಗಿ ನಮ್ಮ ಆಹಾರ ಇಲಾಖೆಯ ಸಿಬ್ಬಂದಿ ಅಥವಾ ಅಧಿಕಾರಿಗಳನ್ನ ಅಥವಾ ನನ್ನನ್ನು ಸಂಪರ್ಕ ಮಾಡಬಹುದು. ನಿಗದಿತ ಸಮಯದ ಒಳಗಡೆ ಎಲ್ಲಾ ನ್ಯಾಯಬೆಲೆ ಅಂಗಡಿಯಲ್ಲಿ ಆಹಾರ ಧಾನ್ಯವನ್ನ ಪಡ್ಕೊಂಡು ಯಾವುದೇ ರೀತಿಯ ಒಂದು ಸಮಸ್ಯೆಗಳಿದ್ರೆ ನೇರವಾಗಿ ನಮ್ಮನ್ನ ಸಂಪರ್ಕ ಮಾಡಬೇಕು ಅಂತೇಳಿ ಎಲ್ಲಾ ಕಾರ್ಡ್ದಾರರಿಗೆ ನಾನು ಕೋರ್ಕೊಳ್ತಾ, ಈ ಯೋಜನೆಯ ಒಂದು ಸಂಪೂರ್ಣವಾದಂತಹ ಒಂದು ಲಾಭವನ್ನು ಪಡ್ಕೋಬೇಕು ಎಲ್ಲಾ APL BPL ಹಾಗೂ ಅಂತ್ಯೋದಯ ಕಾರ್ಡ್ದಾರರು ಅಂತೇಳಿ ನಾನು ಈ ಸಂದರ್ಭದಲ್ಲಿ ಕೋರ್ಕೊಳ್ತಾ ಇದ್ದೇನೆ. ಜೂನ್ ತಿಂಗಳ ಪಡಿತರ ವಿತರಣೆಗೆ ಸಂಬಂಧಪಟ್ಟ ಹಾಗೆ ಆಗಿರುವಂತಹ ಅಲ್ಪ ಬದಲಾವಣೆಯನ್ನ ನಮ್ಮ ಕೇಳುಗರ ಗಮನಕ್ಕೆ ತಂದುಕೊಟ್ಟಂತಹ ತಮಗೆ ಧನ್ಯವಾದಗಳು. ನಮಸ್ಕಾರ. ತಮಗೂ ಕೂಡ ಧನ್ಯವಾದ ಸರ್. ನಮಸ್ತೆ. ಇದುವರೆಗೆ ಜೂನ್ ತಿಂಗಳ ಪಡಿತರ ಆಹಾರ ಧಾನ್ಯಗಳ ವಿತರಣೆ ಕುರಿತು ಹಾಸನ ಜಿಲ್ಲೆಯ ಆಹಾರ ನಾಗರಿಕ ಸರಬರಾಜು ಮತ್ತು ಗ್ರಾಹಕರ ವ್ಯವಹಾರಗಳ ಇಲಾಖೆಯ ಉಪ ನಿರ್ದೇಶಕರಾದ ಎಬಿ ಸಂಜಯ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಅರಕಲ